ಮತ್ತೆ ಮುಂದ್ರೆ ಏನಿದ್ರಿ ಅದ ನಾವು ಸಾಲ ನೀರ್ ಬಾಕೊಳ ಪಟ್ ಹರ್ಕೋತ್ ಹೋಕಿವ್ರಿ, ಇನ್ ಮುಂದ ಔಷಧ ಮ್ಯಾಗ ಹೊಡಿತೀವ್ರಿ, ಮತ್ತೆ ಹಿಂದ ಲಿಕ್ವಿಡ್ ಅಪಗಿಡ್ ಬಿಡ್ತೀವ್ರಿ ಅನ್ನೋದ್ರಾಗ 11 ತಿಂಗಳಿಗೆ 12 ತಿಂಗಳಿಗೆ ಒಂದು 65-70 ತನಕ ನಮ್ಗೆ ಇವರೇ ಕೊಡ್ತಾವ್ರಿ. ಸರಾಸರಿ 65-70 ತನಕ ನಿಮಗೆ ಇಳುವರಿ ಬರ್ತದ. ನೀರಾವರಿಯನ್ನ ನೀವು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರಿ? ಯಾಕಪ್ಪ ಅಂತಂದ್ರೆ ನೀರು ಅನ್ನುವಂಥದ್ದು ಬಹಳ ದುರ್ಲಭ ಆಗಿರುವಂತಹದ್ದು ಸಂಪನ್ಮೂಲ, ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಮತ್ತು ಅದನ್ನ ಉಪಯೋಗ ಮಾಡಿ ನಮ್ಮ ನೆಲವನ್ನು ಸಹಿತ ಅದರ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬೇಕು. ಯಾವ ರೀತಿ ತಾವು ಬಳಸ್ತಾ ಇದ್ದೀರಿ ನೀರು? ನಾವು ಸರಿಯಾಗಿ ಮುಂದೆ ನಿಂತ ನೀರು ಹಾಸ್ತೀವ್ರಿ, ನಾವೇನು ಡ್ರಿಪ್ ಮಾಡಿಲ್ರಿ, ಏನಿಲ್ಲರಿ, ಸಾಲ ನೀರು ಹಾಸ್ತೀವ್ರಿ. ಅವ ಅಚಾನಕ್ ಕೊಳೆ ಮಾದು ಅಂತಂದ್ರೆ ಸಾಲ ಪಟ್ಟ ಕೂಡಿ ಎರಡು ಕುಡಿಸೇ ಬಿಡ್ತೀವ್ರಿ. ಒಂದು ಭಾಳ ಇದಾದ್ವು ಅಂತಂದ್ರೆ ಒಂದು ಸಾಲ ಬಿಡುದ್ರಿ, ಒಂದು ಪಟ್ಟು ಬಿಡ್ತೀವ್ರಿ, ಒಂದು ಸಾಲ ಬಿಡುದು, ಒಂದು ಪಟ್ಟು ಬಿಡುದು ಮಾಡಿ ಹಾಸ್ಕೋತ ಅದು ಭೂಮಿ ಹೆಂಗೆ ನೀರು ಬೀಳ್ತೈತಿರಲ್ಲ ಅದು ಹೇಳಕ್ ಹತ್ತತ್ರಿ. ಅದ್ರ ಮ್ಯಾಗ ಅದನ್ನು ನಾವು ಮಾಡ್ಕೋತೀವಿ. ಗುರುತದ್ರೆ ಈ ಭೂಮಿಗೆ ಒಬ್ಬೊಬ್ಬರು ಕೆಂಪು ಇರ್ತಾವ್ರಿ, ಒಬ್ಬೊಬ್ಬರು ಕರಿನೆಲ್ಲ ಇರ್ತಾವ್ರಿ. ಕರಿನೆಲ್ಲ ಒಂದು ಸ್ವಲ್ಪ ಜಾಸ್ತಿ ತೋದತ್ರಿ, ಕೆಂಪನೆಲ್ಲ ಒಂದು ಸ್ವಲ್ಪ ನೀರಾಗ ಹೆಸ್ ತೋದತ್ರಿ. ನಾವು ಆ ಟೈಮ್ದಾಗ ಏನು ಮಾಡ್ತೀವ್ರಿ, ಯಾವ್ದು ನೀರು ಹೆಚ್ಚುತ್ತೈತೆ ಅದು ಅದೊಂದು ಸ್ವಲ್ಪ ಬೀಡ್ ಬಿಡ್ತೈತ್ರಿ. ಭಾಳ ನೀರು ಹೆಚ್ಚು ಹಸೋದ್ರಿಂದ ಏನು ಉಪಯೋಗ ಆಗಲ್ಲರಿ, ಮತ್ತು ಕಡಿಮೆ ಹಸೋದ್ರಿಂದ ಇಳುವರಿ ಕೊಡಂಗಿಲ್ಲರಿ. ಅದಕ್ಕೆ ಏನೇನು ಹತ್ತೈತೆ ಅಂತ ದಿವಸ ತಿರುಗಾಡಿ ಸುತ್ತಿರುಗಾಡಿ ನೋಡ್ಬೇಕ್ರಿ. ಅದನ್ನ ನೋಡಿದ ನಂತರ ಅದು ನಮ್ಗೆ ಹೇಳಕ್ ಹತ್ತೈತ್ರಿ, ಇಲ್ಲಿ ಕಸ ಆಗೈತಿ ಇತ್ತಗಿ, ಇಲ್ಲಿ ಕಬ್ಬು ಕಿರಿಯಾಗೇನಿ, ಇದಕ್ಕೆ ಗೊಬ್ಬರ ಒಗ್ಯತ, ಅದು ನಮಗೆ ತಾನೇ ಹೇಳಕ್ ಹತ್ತೈತ್ರಿ. ನಾವು ಹೇಳಕ್ ಇತ್ತು ರೀ, ಅದು ಬೆಳೆನೇ ನಮಗೆ ಹೇಳಕ್ ಹತ್ತೈತ್ರಿ, ಇದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ. ಅದು ಏನೇನು ಕೊಳೆ ಮಾಕತ್ತಿರಲ್ಲ ಅದನ್ನ ಮಾಡ್ಕೋತ ಹೋಗ್ತೀವ್ರಿ. ಕೊಳೆ ಮಾದಂಗೆ ಮಾಡ್ಕೋತ ಹೋಗೋದ್ರಿಂದ ನಮ್ಗೆ ಅನುಕೂಲ ಆಗೋದು. ಅವ್ರು ಈಗ ನಮ್ಗೆ ಮೊದಲು ಏನು ಮಾಹಿತಿ ಇದ್ದಿಲ್ಲ ರೀ, ಹಿರಿಯರ ಪದ್ಧತಿ ಪ್ರಕಾರ ಮಾಡ್ತಿದ್ದೀರಿ, ತುಸು ಬೆಳಿತಿತ್ತು. ಈಗೆಲ್ಲ ಮತ್ತೆ ಹೊಸ ಬಂದ್ರಲ್ಲ ಔಷಧ ಅದ್ರಿ, ಅವೆಲ್ಲ ನಾವು ಒಂದು ಸ್ವಲ್ಪ ಮಾಡಕತ್ತಾನ. ಈಗ ನಮಗೆ ಮೊದಲು ಹಿರಿಯರೆಲ್ಲ ನಮ್ಮಲ್ಲಿ 40 ಟನ್ ತೆಗಿತಿದ್ರಿ, 40-45, ಈಗ ನಾವು 65-70 ತನಕ ತೆಗಿತೀವ್ರಿ. ಮತ್ತು ಅವ್ರಕ್ಕಿಂತ ನಮಗೆ ಒಂದು ಸ್ವಲ್ಪ ಲಾಭ ಅನಿಸೈತ್ರಿ. ಮತ್ತು ಅದನ್ನ ಮಾಡ್ಕೋತ ಹೊಂಟೀವಿ ರೀ. ಮತ್ತು ಶೇಂಗಾನೂ ಹಾಕ್ತೀವ್ರಿ. ಶೇಂಗಾ ನಮಗೆ ಮೊದಲು ಹಿರಿಯರು ಏನು ಮಾಡ್ತಿದ್ರೆ 16 ಇಂಚ್ ಶೇಂಗಾ ಹಾಕ್ತಿದ್ರಿ, ಈಗ ನಾವು 18 ಇಂಚ್ ಹಾಕ್ತೀವ್ರಿ. ಅವು ಚೋಟಿ ದಿಂಡಿ ಅಂತ ಹೇಳಿದ್ರು 7 ಇಂಚು ರೀ, ಈಗ ಅವು ಇಲ್ರಿ, ಈಗೆಲ್ಲ ಹೋಗಿಬಿಟ್ಟವ್ರಿ. ಅವು ಕಟ್ಗೆ ದಿಂಡಿನೂ ಸಣ್ಣ ಮಾಡಿಸಿದ್ರಿ, ಈಗ ಇಲ್ರಿ, ಈಗೆಲ್ಲ ನಾವು ಈಗ 20 ಇಂಚ್ ಬಿತ್ತುರಿ. ಆದ್ರೆ ಎಡಿ ಹೊಡಿಯೋದು ಏನಿದ್ರಲ್ಲ ಅದನ್ನ ಬೋದೇರ್ಸಂಗಿಲ್ರಿ. ನಾವು ಭಾಳ ತೆಳಗ ಎಡಿ ಹೊಡೆದ ಕಿಶಿಂದ ಅದ್ರ ಮ್ಯಾಗ ಏನೈತ್ರಿ ಸಾಧ್ಯ ಆದಟ್ ಅದನ್ನ ನೆಲನೇ ಹಿಡಿಸೋದ್ರಿ. ಅವು ಮಂಟು ಹೆಚ್ಚು ಬಿಡ್ತಾವ್ರಿ, ನೀರು ಒಂದು ಸಾಲ ಬಿಟ್ಟು ಒಂದು ಸಾಲ ಹಾಸೋದ್ರಿ. ಅದರಿಂದ ನಮಗೆ ಏನಾಗತ್ತೀರಿ, ಅದು ಭೂಮಿಗೂ ಅದು ಆ ಇಳುವರಿ ಕಳ್ಕೊಳಂಗಿಲ್ರಿ, ಅದು ಭೂಮಿ ತಾಕತ್ತು ಕಡಿಮೆ ಆಗಂಗಿಲ್ರಿ, ಮತ್ತು ನಮಗೆ ಇಳುವರಿ ಹೆಚ್ಚು ಕೊಡ್ತೈತೆ ರೀ. ಅಂತೀವಿ ಬದನೆಕಾಯಿ ಅವ್ರಲ್ಲ ರೀ, ಕೆಲವೊಬ್ರು ದಟ್ ಹಚ್ತಾರೆ ರೀ, ದಟ್ ಹಚ್ಚೋದ್ರಿಂದ ಹೂ ಹೆಚ್ಚುದಿರ್ತೈತೆ ರೀ. ಹಂಗೆಲ್ಲ ಸಾಲಿನ ಸಾಲಿಗೆ 5 ಫುಟು 6 ಫುಟು ಬಿಟ್ಟಿರತ್ತಂದ್ರೆ ಹೂ ಕಡಿಮೆ ಉದಿರ್ತೈತೆ ರೀ. ಅಂತೀವಿ ಗಿಡದಿಂದ ಗಿಡಕ್ಕೆ ಏನು ಮಾಡ್ತಾರೆ ರೀ, ಅದನ್ನು ಹತ್ತಿ ಮಾಡ್ತಾರೆ ರೀ, 3 ಫುಟ್ ಇಡ್ತಾರೆ ರೀ, ಅವರ ಹಿಡಿಚಿ ಬಿಟ್ಟಿರ್ತಾರೆ ರೀ, ಅದರಿಂದನೂ ಹೂ ಉದಿರ್ತೈತೆ ರೀ. ಅದು ನಾವು 6 ಫುಟ್ ಹಿಂಗೆ ಇಡ್ತೀವಿ ರೀ, ಇದನ್ನು 4 ಫುಟ್ ಇಟ್ಟು ಅಂತಂದ್ರೆ ರೀ, 1-4 ರೂಪಾಯಿ ಕಡಿಮೆ ಆದ್ರೂ ರೀ, ಆದ್ರೆ ಬದುಕು ಹೋಗಂಗಿಲ್ಲ ರೀ ಉಸಿರಿ. ಹ್ಞೂ, ಭಾಳ ಇವರಿ ಕೂಡಲಿಲ್ಲ ಅಂದ್ರೂ ರೀ ನುಕ್ಸಾನ್ ಆಗಂಗಿಲ್ಲ ರೀ ರೈತರಿ. ಅದರಿಂದ ನಾವು ಏನು ಮಾಡ್ತೀವಿ, ಹತ್ತಿಡಂಗಿಲ್ಲ ರೀ, ಜಾಸ್ತಿ ಹೆಚ್ಚು ಹಿಂಬಿಡ್ತೀವಿ ರೀ. ಅದರಿಂದ ನಮಗೆಲ್ಲ ಅನುಕೂಲ ಆಗೈತೆ ರೀ. ಮತ್ತು ಈಗ ಕೆಲವೊಂದೊಬ್ಬರು ಏನು ಮಾಡ್ತಾರೆ ರೀ, ದಾಟಗಾರ ಚಲೋ ಆಕೈತೆ ಅನ್ನೋ ಭಾವನೆ ಇಟ್ಕೊಂಡು ಕಿಶಿಂದ ಮಾಡ್ತಾರೆ ರೀ. ಅದು ಚಲೋ ಆಗೋದ್ರಿ, ಅದು ಆಗೋದಿಲ್ಲ ರೀ. ಅದು ಯಾಕಂತಂದ್ರೆ ಕೆಟ್ಟ ಹೋಗತ್ರಿ ಅದು ಹೂ. ಮತ್ತು ನಿಸರ್ಗ ನಿಯಮ ಒಂದು ಇರ್ತೈತೆ ರೀ, ಔಷಧ ಹೊಡಿದ್ರಾಗ್ರೆ ತೊಂದರೆ ಆಕೈತೆ ರೈತರಿಗೆ, 100 ಅಡಚಣೆ ಇರ್ತಾವ್ರಿ, ತೊಂದರೆ ಇರ್ತೈತಿ. ಹಿಂಗಾಗಿ ತೇಪಿದ್ವಿ ಅಂದ್ರೆ ನುಕ್ಸಾನ್ ಆಕೈತೆ ಅಂತೇಳಿ ಒಂದು ಸ್ವಲ್ಪ ಅಂಗ್ಲೀಟರ್ ಚಲೋ ನೋಡ್ರಿ, ಗಿಡದಿಂದ ಗಿಡಕ್ಕೆ ರೀ, ಸಾಲದಿಂದ ಸಾಲಿಗೆ. ಮತ್ತು ಈಗ ನಮ್ಮಲ್ಲಿ ನಾವು ತೆಗೀದಾದ್ರೆ ಹೆಚ್ಚು ನಾವು ಒಂದು ಸ್ವಲ್ಪ ಗಾಳ ಹೆಚ್ಚು ಇಟ್ಟ ಉತ್ಪನ್ನ ಹೆಚ್ಚು ತೆಗಿತೀವಿ ರೀ. ಮತ್ತು ನೋಡೋಕ್ಕಾದ್ರೆ ಎಲ್ಲರಿಗೂ ಚಂದ ಕಾಣ್ತೈತೆ ರೀ, ನಮ್ಮ ಬೆಳೆಗಳೆಲ್ಲ ನಮಗೂ ಚಂದ ಕಾಣ್ತಾವ್ರಿ. ಯಾರಪ್ಪ ಅಂದ್ರೆ ಅಂದ್ರೆ ಏನಪ್ಪ ನಿಮ್ಮ ಕಬ್ಬ ಹೆಂಗೆ ಬೆಳೆಸಿದೆ ಹತ್ತಿರ್ತಾರೆ ರೀ ಒಬ್ಬೊಬ್ಬರು. ಅವ್ರು ಹೇಳ್ತೀವಿ ರೀ, ನಾವು ನೀವು ಹಿಂಗೆ ಮಾಡಿರಿ, ಮಾಡಿರಿ ಚಲೋ ಆಗೈತೆ ಅಂತ ಹೇಳ್ತೀವಿ ರೀ. ಮತ್ತು ನಮ್ಮ ನೋಡಿ ಒಂದು ಕೆಲವೊಂದು ಮಂದಿ ಮಾಡ್ಯಾರ ರೀ, ಕೆಲವೊಂದು ಮಂದಿ ಮಾಡಿಲ್ಲ ರೀ. ಅದ್ರ ಸಂದ ಏನಾದ್ರೂ ಇದನ್ನು ತಲೆಯಾಗಿ ಇಟ್ಕೊಂಡಿಲ್ಲರಿ ನಾವು. ಆದರೆ ಈ ರೈತರಿಗೆ ಏನೈತ್ರಿ, ಒಟ್ಟು ಹಿಂಬಾಳ್ತಿ ಮಾಡಿರಿ ಚಲೋ ನೋಡ್ರಿ ನಮ್ಮ ಲೆಕ್ಕಲ್ಲೇ ರೀ. ಮತ್ತು ಎಮ್ಗಳು ಗೊಬ್ಬರ ತಿಪ್ಪಿ ಗೊಬ್ಬರ ಇವೆಲ್ಲ ಜಾಸ್ತಿ ಹಾಕೋತು ಆದಾಗ ಚಲೋ ರೀ. ಇವು ರಾಸಾಯನಿಕ ವಾಪಸ್ಸು ಕಡಿಮೆ ಮಾಡಿರೆ ಚಲೋ ರೀ, ಯಾಕಂತಂದ್ರೆ ಭೂಮಿ ತನ್ನ ಶಕ್ತಿ ಕಳ್ಕೊತೈತೆ ರೀ. ಅದು ಈ ರಾಸಾಯನಿಕ ಗೊಬ್ಬರದಿಂದ ರೀ ನೀರು ಅತಿ ಹೆಚ್ಚಾಗೋದ್ರಿಂದ ಅದ್ರ ಶಕ್ತಿ ಕಳ್ಕೊತಂದ್ರೆ ಅದು ಕಳ್ಕೊಂಡು ನಮ್ಗೆ ಗೊತ್ತಾಗಂಗಿಲ್ಲ ರೀ. ಆಯ್ತು ಅದು ಬದುಕು ಬರವಲ್ಲು ಬದುಕು ಬರವಲ್ಲು ಅನ್ಕೋತ ಕೊಂಡೋದಾಗ ಅದನ್ನ ಕಾಯ್ಕೊಂಡು ಹೋದಿವಿ ಅಂದ್ರೆ ರೀ ಅದನ್ನು ಅನುಕೂಲ ಆಕತಿ ರೀ. ಅದ್ರ ಸಲಂದ ನಾವು ಏನು ಮಾಡೀವಿ ರೀ, ಒಟ್ಟು ಹಿಂಬ ಬಿಡುದ್ರಿ, ತಿಪ್ಪೆ ಗೊಬ್ಬರನೇ ಹೆಚ್ಚು ವಾಪರ್ಸೋದು, ಕಾಳು ಗೊಬ್ಬರ ಕಡಿಮೆ ವಾಪರ್ಸೋದು ರೀ. ಮತ್ತು ಅನಿವಾರ್ಯ ಎರಡು ಒಂದು ಸ್ವಲ್ಪ ಹಾಕತ್ತೀವಿ ರೀ. ಮತ್ತು ಉಳಿದೇನಿಲ್ಲ ರೀ, ರೇಟ ಪೋಟ ಇವೇನು ಹೇಳಕ್ ಬರಂಗಿಲ್ಲ ರೀ. ಆದ್ರೆ ಬೆಳೆ ಏನೈತಿರಲ್ಲ, ಮತ್ತೆ ನಮಗೆ ಉಸಿ ಹೋಗ್ಬಾರ್ದಂಗ ಆತಂದ್ರೆ ಒಂದು ಕಾಳು ಅಂಗಲಿ ಇಡ್ಬೇಕು ನೋಡ್ರಿ. ಬಾಡ್ರಿ ಅಂದ್ರೆ ಅಂಗಲಿ ಇಡಬೇಕು, ದೂರ ದೂರ ನಾವು ಅಂತರ ಹೆಚ್ಚು ಮಾಡಿ ಬೆಳೆಯೋದ್ರಿಂದ ಬೆಳೆಗಳ ಒಂದು ಬೆಳವಣಿಗೆ ಬಹಳ ಚಲೋ ಆಗ್ತದೆ ಮತ್ತು ಆರೋಗ್ಯಪೂರ್ಣ ಆಗ್ತದೆ, ಇಳುವರಿ ಹೆಚ್ಚಿಗೆ ಬರ್ತದೆ ಅನ್ನುವಂಥ ಒಂದು ವಿಚಾರ. ಮತ್ತು ಅದ್ರ ಜೋಡಿ ಕೆಲಸ ಮಾಡೋದಕ್ಕೆ ನಮ್ಗೆ ಭಾಳ ಅನುಕೂಲ ಆಗ್ತದೆ. ಈಗ ನಾವು ಕೆಲಸ ಮಾಡೋದು ದೊಡ್ಡ ಲಾಭ ರೀ. ಅದು ಈಗ ಪಗಾರಂತೂ ಭಾಳ ಜಾಸ್ತಿ ಇದಾವ್ರಿ, ಕೆಲಸ ಭಾಳ ಮಾಡಂಗಿಲ್ಲ ರೀ. ನಾವೆಲ್ಲ ಸ್ವಂತ ಮನೆಯಲ್ಲಿ ಮಾಡ್ತೀವಿ ರೀ, ಯಾರಿಗೆ ಆಳು ಹಚ್ಚಂಗಿಲ್ಲ ರೀ. ನಾವು ಒಟ್ಟಾರೆ ನಾವು ಮನ್ಯಾಗ ಒಂದು 5-6 ಮಂದಿ ಇದೀವಿ ರೀ. ಅಂತ ಗೊಬ್ಬರ ಪಬ್ಬರ ಅತಿ ಭಾಳ ದೊಡ್ಡ ಇದ್ದ ಕಬ್ಬಿನ ಸೀಸನ್ದಾಗ ಅಷ್ಟೇ ಏನು ಕಬ್ಬು ಕಡಿಯಕ್ಕೆ ಆಳು ನಮ್ಮಲ್ಲಿ ಬರ್ತಾವೆ ಒಟ್ಟಾರೆ. ಇಲ್ಲ ಕೆಲವೊಂದು, ಯಾಕಂತಂದ್ರೆ ನಾವು 5 ಫುಟ್ಗಳು ಆಡ್ತೀವಿ ರೀ, 5 ಫುಟ್ ದಿಂಡು ಇರಂಗಿಲ್ಲ, 4 ಫುಟ್ ಸಾಲನಾಗ ಹೊಡಿ ದಿಂಡು ಇರ್ತಾವ ರೀ. ನಾವು 5 ಫುಟ್ ಅಂದ್ರೆ ನಮ್ಮ ಬೋದ್ ಕೈ ಮಣ್ಣು ಹೋಗಿ ದಾಂಡಿ ಬೀಳ್ಬೇಕಂತ ಹೇಳಿ ಕಿಶಿಂದ ನಾವು ಸ್ವಂತ ಮಾಡಿಸೀವಿ ರೀ. ಹಂಗೆ ನಮ್ಗೆ ಹೆಂಗೆ ಅನುಕೂಲ ಬರ್ತದೆ ಹಂಗೆಲ್ಲ ಮಾಡಿಸ್ಕೊಂಡು ಕಿಶಿಂದ ನಾವು ಲಾಸ್ ಆಗಲಾರ್ದಂಗೆ ಇರಬೇಕು ಅಂತ ಭಾವನೆ ಮಾಡಿ ಕಿಶಿಂದ ರೈತರಿಗೆ ಹೇಳೋದು ಏನಂದ್ರೆ ರೀ, ಅತಿ ಹತ್ತಿ ಮಾಡೋದ್ರಿಂದ ಕೆಡ್ತೈತಿ ರೀ, ನಮಗೆ ಹೆಚ್ಚು ಅಗಲು ಮಾಡೋದ್ರಿಂದ ಮತ್ತು ಅತಿ ಮಾಡಿದ್ರೆ ಮಾಡೋ ಅನ್ನೋದು ಏನಿಲ್ಲರಿ, ಅಂದಾಜು ಇರ್ತೈತಿ ರೈತರಿಗೆ, ಎಲ್ಲರೂ ತಿಳುವಳಿಕೆ ಇರ್ತೈತಿ ರೀ, ಇಲ್ಲದ ಅನ್ನಂಗಿಲ್ಲ. ಆದರೆ ಏನೈತಿ ಅದನ್ನು ಅತಿ ಭಾಳ ಇಂಬು ಮಾಡಂಗಿಲ್ಲ ರೀ, ಅತಿ ಹತ್ತಿನೂ ಮಾಡಂಗಿಲ್ಲ. ಈಗ ಎವರೇಜ್ ನೋಡ್ರಿ, ನಾವು 5 ಫುಟ್ ಸಾಲ ಗಾಳ ಇಟ್ಟಿವಿ ರೀ, ಸಾಲದಿಂದ ಸಾಲಿಗೆ 3 ಫುಟ್ ರೀ, ಟೋಟಲ್ ಎವರೇಜ್ 4 ಫುಟ್ ಸಾಲ್ಕೊಂಡಿರ್ತೈತಿ ರೀ. ಆದ್ರೆ 4 ಫುಟ್ ಸಾಲದಾಗ ರೀ ಬ್ಯಾಸಿ ಇವತ್ತಿನಾಗ ಅದು ನೀರು ಸರಿಯಾಗಿ ಹಾಯಂಗಿಲ್ರಿ, ಅದ ಕಬ್ಬಿನ ಬಾಟಿಗೆ ಹತ್ತಂಗಿಲ್ರಿ, ಯಾಕಂದ್ರೆ 4 ಫುಟ್ ಗಾಳ ಹಾಕತ್ತಿರ ಅದು. ಈಗ ನಾವೇನು ಮಾಡ್ತೀವಿ, 3 ಫುಟ್ ಇಟ್ಟ ಅಂದ್ರೆ ಸಾಲ ಸಾಲ ಬಿಟ್ಟು ಅಂದ್ರೆ 2 ಸಾಲ ಅದು ತಂಪಾಗಿ ಬಿಡ್ತಾವ್ರಿ. ಒಂದು ಅದ್ರಾಗ ಸಾಲ ಏನೋ ನೀರು ನಮಗೆ ಹೆಚ್ಚಾದವು ಅಂತಂದ್ರೆ ಪಟ್ನ್ಯಾಗ ಬಿಟ್ಬಿಡೋದು ರೀ, ಪಟ್ನ್ಯಾಗ ಕಡಿಮೆ ಹಾಸರ ನಡೀತೈತಿ ರೀ. ಅಂದ್ರೆ ಈ 4 ಫುಟ್ನ ಸಾಲಿಗೆ ಪ್ರತಿ ಒಂದು ಸಾಲಿಗೆ ನೀರು ಹಾಸ್ಬೇಕು ರೀ, ನೀರು ಇರಲಿಲ್ಲ ಅಂದ್ರೆ ತೊಂದರೆ ಭಾಳ ಆಕತ್ತಿ ರೀ. ಮತ್ತು ಮುಂದೆ ಅದ್ರಾಗ ರೇಜರ್ ಹಾಕ್ತಾರೆ ರೀ ಎಲ್ಲರೂ ರೀ, ರೇಜರ್ ಹಾಕೋದು ನನ್ನ ಮನಸ್ಸು ಇಲ್ಲರಿ. ಯಾಕಿಲ್ಲ ಅಂತಂದ್ರೆ ನಾವು ಏನು ಮಾಡ್ತೀವಿ ರೀ, ಅದನ್ನು ಗುರ ಹಾಕಿಸಿಂದ ಬೆಳೆದು ಮಾಡಿ ಹರಗೋದಷ್ಟೇ ಮಾಡಿ ಅದನ್ನು ಆ ಸಾಲ ಎತ್ತರ ಇಟ್ಕೋಬೇಕು ರೀ. ಅದನ್ನು ಗುಮ್ ಮಾಡಿದ್ವಿ ಅಂದ್ರೆ ಬೇರೆ ಮ್ಯಾಗಾಕತ್ತಿ ರೀ, ಗೊಬ್ಬರ ಪೊಬ್ಬರ ಹೋಗಿದ್ರೆ ಎಲ್ಲ ತಳಗ ಹೋಗಿಬಿಡುತ್ತೆ ರೀ, ಬೇರಿಗೆ ಅನುಕೂಲ ಆಗಲ್ಲ ರೀ. ಬೇರನ್ನು ತಳಗಿಬಿಟ್ಟು ಮ್ಯಾಗ ಗೊಬ್ಬರ ಆಗ್ಬೇಕತ್ತು ನಮ್ಮ ಆಸೆ ರೀ. ಅಟ್ ಮಾಡಿರೋದ್ರೆ ಭೂಮಿಯನ್ನು ಕೈ ಕೊಡ ಅಂತ ಅದಕ್ಕೆ ಚಲೋ ಆಗತ್ತೆ ರೀ. ಮತ್ತು ಇವ್ರು ರೈತರು ಏನತ್ರಿ, ಅವ್ರೇನು ಹೇಳ್ತಾರೆ ಇವ್ರೇನು ಹೇಳ್ತಾರೆ ಅಂತ ಕಿಶಿಂದ ಮಾಡು ಬೇತಿರಂಗಿಲ್ರಿ, ತಿರುಗಾಡು ಮೇಳಾಗೈತ್ರಿ ಎಲ್ಲ ತಿಂಗಾಗಿ ಕಿಶಿಂದ ಕೆಲಸ ಮಾಡೋಕೆ ಒಲ್ಲೆತ್ತಾರ ರೀ. ನಾವೇನಿದ್ದೀವಿ ಮಾಡಿ ತಿರುಗಾಡ್ರೆ ಚಲೋ ಆಗತ್ತೆ, ನಾವು ಹೋಗ್ತೀವಿ ರೀ, ಮಾಡ್ಬೇಕು ರೀ, ಮಾಡ್ರೆ ಚಲೋ ಆಗತ್ತೆ ರೀ. ಮತ್ತು ಯಾರ್ದು ತೊಂದರೆ ಬರಲ್ಲ ರೀ, ಮತ್ತು ಮಂದಿಯಲ್ಲಿ ಮಾಡಂಗಿಲ್ಲ, ತಮ್ಮಲ್ಲಿ ತಾವು ಮಾಡಿ ತಿನ್ನೋದೈತಿ ರೀ. ಮತ್ತು 108 ಅಕ್ಕಡೆ ಕಡೆ ತಿರುಗಾಡಿ ಮಾಡೋದು ಏನೈತಿ, ಕೆಲಸ ಮಾಡಿ ಕಿಶಿಂದ ತಿರುಗಾಡ್ರೆ ಏನು ಅಡಿ ಇಲ್ಲರಿ ರೈತರಿಗೆ. ಮತ್ತು ಅನಾನುಕೂಲ ಇರ್ತಾವೆ ರೀ, ಅನುಕೂಲ ಇರಂಗಿಲ್ಲ ರೀ ಭಾಳ. ಮತ್ತು ಅನಾನುಕೂಲದಿಂದ ಹೆಂಗೆ ಹೆಂಗೆ ತಪ್ಪು ಹೋಗ್ತಾರೆ ಗೊತ್ತಾಗಂಗಿಲ್ಲ ರೀ. ಮತ್ತು ಕೇಳಿ ಮಾಡ್ರೆ ಚಲೋ ಹಾಕಾವ ರೀ, ಆದರೂ 99 ಒಂದು ಸ್ವಲ್ಪ ಅಂಗಲಿಟ್ರೆ ಚಲೋ ರೀ. ಈಗ ಕುಳೆ ಬೆಳೀತಾ ಇದ್ರಿ, ಒಂದು ವೇಳೆ ಕುಳೆದೇ ಬೆಳೆದಿದ್ರೆ ಅಂದರೆ ಎಷ್ಟನೇ ಕುಳೆ ಅದ ನಿಮ್ಮಲ್ಲಿ? ವರ್ಷ ವರ್ಷ ತಿಪ್ಪಿ ಗೊಬ್ಬರ ಹಾಕಿದ್ರೆ 6-7 ಕುಳಿ ಬರ್ತಾವ ರೀ. ಈಗ ನಮ್ಮದು 4ನೇ ಕುಳಿ ಚಲೋ ಐತ್ರಿ, ಮನೆ 56 ಟನ್ ಆಗೈತೆ ರೀ, ಅದು 4ನೇ ಕುಳಿ ರೀ. ಅಂತ 6-7 ಬರ್ತಾವ ರೀ. ಹಿಂದಕ್ಕಾದ್ರು ಹಿರಿಯರವರು 3 ಫುಟ್ ಸಾಲ ಬಿಟ್ಟು ಅವ್ರು 7 ತೆಗೆದಿದ್ರು, ನಾವು ಸಣ್ಣಗಿದ್ದಾಗ ನೋಡಿದವ್ರು ಇದ್ರು ನಮ್ಮಲ್ಲಿ ಅಲ್ಲರಿ, ಮತ್ತೊಬ್ರು ನಮ್ಮ ಬಾಬಾರ ದೋಸ್ತರು ಇದ್ದರು ರೀ, ತಿಪ್ಪಿ ಗೊಬ್ಬರ ಭಾಳ ಹಾಕ್ತಿದ್ದಾರೆ ರೀ ಅವರು. ಅದರಿಂದ ನಾವು ಅದು ಬೆಳೆ ಬರ್ತೈತೆ ರೀ ನಿಮಗೆ. ಈ ಮೊದಲೇ ವರ್ಷ ನೋಡ್ರಿ, ಈಗ ನಾವು ಲಾಗನ್ ಒಂದನೇ ವರ್ಷ ಯಾಕೆ ಹೆಚ್ಚು ಬೆಳೀತೈತೆ ಅಂತಂದ್ರೆ ಭೂಮಿ ಇದು ಅದು ತನ್ನ ಇದನ್ನ ಶಕ್ತಿ ಎಲ್ಲ ಅದು ಹಿರ್ಕೊಂಡು ತಯಾರಾಗಿರ್ತೈತೆ ರೀ. 2ನೇ ವರ್ಷ ಆಟ ವ್ಯವಸ್ಥೆ ನಾವು ಮಾಡಂಗಿಲ್ಲ ರೀ, ಅದರಿಂದ ಅದು ಕಡಿಮೆ ಆಕತ್ತೆ ರೀ. 3ನೇ ವರ್ಷ ಮಾತು ಕಡಿಮೆ ಆಕತ್ತೆ ರೀ. ನಾವು ಮೊದಲೇ ವರ್ಷ ಏನು ಭೂಮಿ ಅದು ಕಾಯೋದ ಬೆಳೆಲಿಕ್ಕೆ ನಿಂತಿರ್ತೈತಿರಲ್ಲ, ಅಷ್ಟು ಹಿಂದಿನ ಸಲನೂ ಮಾಡಿದ್ವಿ ಅಂದ್ರೆ ಆಟ ಆಗೋದ್ರಿ, ಅದು ಇಲ್ಲಂದ್ರೆ ಆಗಂಗಿಲ್ಲ ರೀ. ನಾವು ಬರೀ ಬೆಳೆಸ್ತೀವಿ ಬೆಳೆಸ್ತೀವಿ ಅಂತಂದ್ರೆ ಆಗಂಗೆ ಗೊಬ್ಬರ ಹಾಕಬೇಕು ರೀ. ತಿಪ್ಪಿ ಗೊಬ್ಬರ ಮೇನ್ ಐತೆ ನೋಡ್ರಿ ಒಟ್ರಿ, ತಿಪ್ಪಿ ಗೊಬ್ಬರ ರೀ ಮತ್ತು ಕಾಳು ಗೊಬ್ಬರ ರೀ. ಮತ್ತು ಈಗಂತೂ ರೇಟ್ ಹೆಚ್ಚಾಗಿ ಬಿಟ್ಟವ್ರಿ, ಅದರಿಂದ ಅಂತೂ ಏನು ಅನುಕೂಲ ಆಗಂಗಿಲ್ಲ ರೀ. ಒಟ್ಟು ದನಕರ ಮಾಡಿ ಕಿಶಿಂದ ಹೈನುಗಾರಿಕೆನೂ ಮಾಡಿದ್ರಿ, ಅದು ಲಾಭ ಐತೆ ರೀ. ಮಾಡ್ಕೇಶ್ ಹೊಲ್ದಾಗ ಅದು ಗೊಬ್ಬರ ಹಾಕತ್ ರೀ, ಮತ್ತು ಅದು ಹೈನು ಹಾಕತ್ ರೀ, ಮೈಗೆಲ್ಲ ಚಲ್ತಿ ಆಗಿಬಿಡ್ತೈತಿ ರೀ. ನಿಮ್ಮ ಕಡೆ ಹೆಂಗೆ ಜಾನುವಾರುಗಳು ಅದಾವ? ಅದಾವ್ರಲ್ಲ ರೀ, ನಮ್ಮಲ್ಲಿ ಒಂದು 3 ಎಮ್ಮಿದಾವ್ರಿ ರೀ. ವರ್ಷ ಒಂದು 8-10 ಟ್ಯಾಕ್ಟರ್ ಗೊಬ್ಬರ ಹಾಕತ್ ರೀ, ಮತ್ತು ಹೊರಗಿಂದು ಒಂದು ಸ್ವಲ್ಪ ತುಂಬ್ತೀವಿ ರೀ. ಒಂದು ಎಲ್ಲ ಕೂಡಿಸಿ ವರ್ಷ ಒಂದು 20 ಟ್ಯಾಕ್ಟರ್ ತಕ್ಕ ಗೊಬ್ಬರ ಹಾಕ್ತೀವಿ ರೀ. ನಾವು 2 ಎಕರೆ ಕಬ್ಬಿಗೆ ರೀ 20 ಟ್ಯಾಕ್ಟರ್ಗೆ ಗೊಬ್ಬರ ಹಾಕ್ತೀವಿ ರೀ. ಅಷ್ಟು ಸಾಕಾಗ್ತದ? ಈಗ ಭೂಮಿಗೆ 8 ಎಕರೆ ಸಾಲ ಹಂಗಿಲ್ಲ ರೀ, ಅದಕ್ಕೆ ಜಾಸ್ತಿ ಬೇಕು ರೀ. ಆದರೆ ನಮ್ಗೆ ಆಗಲ್ದಕ್ಕೆ ಸುಮ್ಮನೆ ಕಡಿಮೆ ಹಾಕ್ತೀವಿ ರೀ. ಆದರೆ ಏನ್ರಿ, ಮಂದಿಗಿಂತ ಚಲೋ ಬೆಳೆ ತಗೊಳ್ಳೋದು ಒಂದ ತಲೆಯಾಗಿ ಇಟ್ಕೊಳ್ಳೋದ್ರಿ. ಅಂದ್ರೆ ಈಗ ಒಬ್ಬೊಬ್ರು ಹಾಕಲಾರದ ಬೆಳೆ ಬರಲಿ ಅಂದ್ರೆ ಬರಂಗಿಲ್ಲ ರೀ. ಭಾಳ ಹಾಕಿದ್ವಿ ಅಂದ್ರೆ ಒಮ್ಮೆ ತಿಪ್ಪಾಗ ಒಂದು ಗೊಂಜಾಳ ನಾಟಿಗೆ ಹಾಕಿದ್ವಿ ಅಂದ್ರೆ ಅದು ಒಮ್ಮೆ ದೊಡ್ಡದಾಗ ಆಗಿಲ್ಲ ರೀ. ಅದಕ್ಕೆ ಹೆಂಗೆ ಕೊಳೆ ಮಕ್ಕೈತೆ ಹಂಗೆ ಮಾಡ್ಕೊತ ಹೋಗುದ್ರಿ. ಅದು ಹೇಳಕ್ಕೆ ಹತ್ತತ್ರಿ ನಮಗೆ ರೀ, ಈ ವರ್ಷ ಅನ್ನ ಏನದ ಕಬ್ಬದ್ ಹೇಳತ್ತೈತ್ರಿ ಬೆಳಿ ನೋಡ್ರಿ, ಯಾವ್ದು ಬೇಕಾದ್ರೆ ಅಲ್ಲಿ ಹೋಗೋ ನಿಂದ್ರಾನ ಹೇಳತ್ತೈತ್ರಿ. ಅದು ನಾವು ಅವ್ರಿಗೆ ಈಗ ಏನೈತ್ರಿ, ಮತ್ತೊಬ್ರು ಹೇಳಿದ್ದು ತಿಳ್ಕೊಂಡ್ರೆ ನಾವು ಅಲ್ಲಿ ಪ್ರತ್ಯಕ್ಷ ಸ್ವಂತ ವಿಚಾರ ಮಾಡ್ಬೇಕ್ರಿ. ಮತ್ತು ಆ ವಿಚಾರ ಮಾಡೋದ್ರಿಂದ ನಮಗೆಲ್ಲ ಅನುಭವ ಆಗತ್ತೆ ರೀ. ಅದಕ್ಕೆ ಕ್ರಮೇಣ ಮಾಡ್ಕೋತ ಹೋತಂದ್ರೆ ಅವರು ನಮಗತ್ಲೆ ಅವರು ಶಾಣ್ಯಾರಾಗಿ ತಾವ ಬೆಳಿಯಕ್ಕೆ ಹೋಗ್ತಾರೆ ರೀ. ಮಾಡಲಿಲ್ಲ ಅಂದ್ರೆ ಆಗಂಗಿಲ್ಲರಿ. ಅದು ಮಾಡ್ಬೇಕ್ರಿ. ಆಯ್ತು ಮಾಡ್ಬೇಕಂತಂದು ಮಾಡ್ರೆ ಚಲೋ ಆಗತ್ತೆ ರೀ. ಮತ್ತು ಇವರು ಯಾಕಡೆ ನೀರು ಬಿಡೋದು, ಅಲ್ಲಿ ನಾವು ನಿತ್ತು ಹಾಸ್ತೀವಿ ರೀ ನೀರು. ಎರಡು ಕಡೆ ನಿತ್ತು, ಒಬ್ಬರೊಂದು ಪಟ್ಟಿಗೆ ರೀ, ಒಬ್ಬರೊಂದು ಪಟ್ಟಿಗೆ ನಿತ್ತು ನೀರು ಹಾಸ್ತೀವಿ ರೀ. ಮತ್ತು ಅವ್ರು ನೀರು ಕೆಡ್ಸಂಗೂ ಇಲ್ಲ ರೀ, ಭಾಳ ಬಿಡಂಗಿಲ್ಲ, ಏನೂ ಮಾಡಂಗಿಲ್ಲ. ಒಟ್ಟು ಲೆವೆಲ್ ಮ್ಯಾಗ ರೀ, ಅದು ಕೊಳೆ ಮದಂಗೆ ಮಾಡ್ಕೊತ ಹೋಗೋದು ರೀ. ಅಂದ್ರೆ ನೀವು ಹೇಳೋದು ಹೊಲದ ಜೋಡಿ ನಾವು ಮಾತಾಡಬೇಕು, ಮತ್ತು ಬೆಳೆ ಜೋಡಿನೂ ಮಾತಾಡಬೇಕು. ಮಾತಾಡೋದಿದ್ರೆ ನಮಗೆ ಅದು ನನಗೆ ಇದನ್ನ ಮಾಡತ್ ಹೇಳೇ ಬಿಡ್ತೈತ್ರಿ. ಅದು ಈಗೇನ್ರಿ ವಿಚಾರ ಭಾಳ್ರಿ, ಎಲ್ಲ ಮಂದಿವ್ರಿ, ಅದನ್ನು ಮಾಡ್ಬೇಕನ್ನೋ ಹವ್ಯಾಸ ಕಡಿಮೆ ಐತ್ರಿ. ಹೇಳ್ತಾರ್ರಿ ಬಾಯಿಲೆ, ಆದ್ರೆ ಮಾಡ್ಬೇಕ್ರಿ. ಅದನ್ನು ಮಾಡ್ರಿ ಅಂದ್ರೆ ಚಲೋ ಆಕತ್ರಿ. ಮತ್ತು ಮಾಡೋ ಬೇತಿಲ್ಲ ರೀ, ಮಾಡ್ರಂದ್ರೆ ಲುಕ್ಸಾನ ಯಾವಾಗ ಮಾಡಂಗಿಲ್ಲ ರೀ. ನಾವು ಮೊದಲು 15 ವರ್ಷ ಬರೀ ರಾಜಕೀಯ ಅಥವಾ ಅದು ಮಂದಿ ಅವ್ರು ಬೇಕು ಇವ್ರು ಬೇಕು ಎಲ್ಲ ಅಂದಿವು. ಹಿಂದಾಗಡೆ ಯಾರು ನಮ್ಮವ್ರ ಇರಲಿಲ್ಲ ರೀ. ನಮಗೆ ಪ್ರಸಂಗ ಬಂದಾಗ ಮತ್ತೆ ನಾವು ನೀವು ಹಂಗ್ ಮಾಡ್ರೆ ನಿಮಗೂ ಚಲೋ ಆಗತ್ತೆ. ಅಂದ್ರೆ ದುಡಿಮೆಯೇ ದೇವರು, ನಮಗೆ ನಾವೇ ಆಧಾರ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ನಾವು ಮುಂದುವರಿಬೇಕು. ಈಗ ಕಬ್ಬಿನ ಬೆಳೆ ಒಂದು ತಂತ್ರಜ್ಞಾನ ನೋಡ್ಬೇಕಾದ್ರೆ ನಿಮಗೆ ಯಾರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ? ಈಗೇನ ಇಲ್ರಿ, ನಾವು ಜನರಲ್ ತಿರುಗಾಡ್ತೀವ್ರಿ. ಜನರಲ್ ತಿರುಗಾಡೋದ್ರಿಂದ ಯಾರು ಏನ್ ಮಾಡ್ರಿ, ಏನಿಲ್ಲ, ಚರ್ಚೆ ಹೆಚ್ಚು ಮಾಡ್ತೀವ್ರಿ. ಚರ್ಚೆ ಹೆಚ್ಚು ಮಾಡಿ ಅದ್ರಾಗ ಚಲೋ ಯಾರ್ದಾಗೈತಿ ಯಾರ್ದಿಲ್ಲ ವಿಚಾರ ಮಾಡಿ ಮತ್ತೆ ಅದನ್ನ ನಾವು ಅಂತ ನಾವು ಸ್ವಂತಕ್ಕೆ ನಮಗೆ ತಿಳಿಲಿಲ್ಲ ಅಂದ್ರೆ ಯಾರನ್ನಾರು ಒಬ್ರು ಕರ್ಕೊಂಡ್ ಬರ್ತೀವಿ, ಬರ್ತಾರ್ರಿ. ನಾವು 4 ಮಂದಿಗೆ ಬೇಕಾದವ್ರದ್ದು ಮತ್ತೆ ಯಾರು ಇಲ್ಲಿ ಊರಾಗ ಗ್ರಾಮ ಸೇವಕರು ಇರ್ತಾರ್ರಿ, ಕಡೆಗೆ ಅವ್ರನ್ನ ಕೇಳ್ತು ಈ ಗೊಬ್ಬರ ಏನು ಕೆಲಸ ಮಾಡ್ತೈತಿ, 2 ದಿವಸ ಮಾಡ್ತೈತಿ ಈ ಗೊಬ್ಬರ, ಎಟ್ಟ ಎಂದು ಹಾಕಿರ ನಮ್ಗೆ ನಾ ಏನು ಮಾಡ್ತೇನೆ ರೀ. ತಿಂಗಳು 1.5 ತಿಂಗಳು ನಮ್ಗೆ ಗೊಬ್ಬರ ಹೋಗಿತ್ತು ರೀ, ಒಮ್ಮೆ ಭಾಳ ಹೋಗ್ಯಾಂಗಿಲ್ರಿ. ತಿಂಗಳ 1.5 ತಿಂಗಳಿಗೆ ಒಮ್ಮೆ ಒಕ್ಕೋತ ಹೋಗಿದ್ರಿ, ಎರಡು ಚೀಲ ಒಕ್ಕೋತ ಇದು ಅಂತಂದ್ರೆ ಇದು ಕಡಿಮೆ ಆಗೋಟಿಗೆ ಅದು ಹೆಚ್ಚಾಕತ್ತಿರಿ, ಅದು ಆದಾಗೋಟಿಗೆ ಅದು ಬರ್ತೈತಿ, ಹಿಂಗೆ ಹಾಕೋತ ಹೋಗಿ ನಮ್ಗೆ ಹಿಂಗೆ ಲಾಭ ಅನಿಸೈತಿ ಅದು. ಅದರಿಂದ ನಾವು ಆ ಟೈಪ್ ಮಾಡ್ತೀವಿ ರೀ. ಮತ್ತು ಒಬ್ಬೊಬ್ರು ಏನು ಮಾಡ್ತಾರೆ, ಒಮ್ಮೆ 7 ಚೀಲ ಹೋಗ್ತಾರೆ ರೀ, ಆದ್ರೆ ತಾಕತ್ತು 2 ದಿವಸ ಐತಿ ಅನ್ನೋದು ಯಾರಿಗೂ ಗೊತ್ತಾ ಇಲ್ರಿ. ನಾವು ಗ್ರಾಮ ಸೇವಕರು ಊರಾಗಿ ಕೇಳ್ತೀವಿ ರೀ, ಮತ್ತು ಕೇಳೋಣ ಅವ್ರು 8 ದಿವಸ ಈ ಗೊಬ್ಬರ 8 ದಿವಸ ಕೆಲಸ ಮಾಡ್ತೈತಿ, 8 ದಿವಸಕ್ಕೆ ಅದು ಬೆಳಿಗ್ಗೆ ಫಲ ಕೊಡ್ಲಾಕ ಹತ್ತೈತಿ, 8 ದಿವಸ ಕೊಡಂಗಿಲ್ಲ ತಂಗೆಲ್ಲ ಹೇಳ್ತಾರೆ ರೀ. ಅದ್ರಾಗ ನಾವೇನು ಮಾಡ್ತೀವಿ ರೀ, ಒಂದು ಸ್ವಲ್ಪ ಸಾಣದಿತ್ತಂದ್ರೆ ದೌಡ್ ಕೊಡುವಂಥದ್ದು ಗೊಬ್ಬರ ಅದಕ್ಕೆ ಹೋಗಿತ್ತೀವಿ ರೀ. ಆಯ್ತು, ಕೆಲವೊಂದು ಜಾಗದಾಗ ಏನು ಅಲ್ಲಿ ಇದಿರಂಗಿಲ್ಲ ರೀ, ಪೊಟ್ಯಾಶ್ ಬೇಕಾಗಿರ್ತೈತಿ, ಅಲ್ಲಿ ಕಡಿಮೆ ಹೋಗಿತ್ತು ರೀ, ಇಲ್ಲದಲ್ಲಿ ಹೆಚ್ಚು ಹೋಗಿತ್ತು ರೀ. ಅದು ಭೂಮಿ ಹೆಂಗೆ ಹೆಂಗೆ ಬೀಳ್ತೈತೆ ಹಂಗೆ ಮಾಡೋದು ನೋಡ್ರಿ, ಅದು ನಮ್ಗೆ ಹೇಳಕ್ಕೆ ಹತ್ತತ್ತು ರೀ. ಅದೇನು ಎಲ್ಲರಿಗೆ ಗೊತ್ತು ಆಗತ್ತೆ ರೀ, ಅದ್ರ ಕಡೆ ಹೋಗಲಿಲ್ಲ ಅಂದ್ರೆ ಗೊತ್ತಾಗಂಗಿಲ್ಲ ರೀ. ಮತ್ತೆ ಎಲ್ಲಿ ಕೇಳಿ ಏನು ಮಾಡೋದು, ಏನು ಮೇಳಾಗಲ್ಲ ರೀ. ಮತ್ತು ಅದಕ್ಕೆ ಈಗ 18 ಇಂಚಿ ನಾವು 20 ಇಂಚಲ್ಲಿ ಬಿತ್ತು ರೀ, ಜೋಳ ಬಿತ್ತು ರೀ. ಜೋಳ ನೀವು ಏನು ಮಾಡ್ತಾರೆ ರೀ, ಈಗೆಲ್ಲ ನೀರು ಹಸೋದು ಅಡ್ಡದಮ್ಮಕತಿ ಇಟ್ಟದಮ್ಮಕತಿ ಅಂತಾರೆ ರೀ. ಅಂಗಲ್ ಬಿತ್ತರನ್ನ ತೆನಿದಮ್ಮಗೋದು ರೀ. ನಾವೇನು ಮಾಡ್ತೀವಿ ರೀ, ಅಗಲ್ ಬೀತಿಕಿಸಿಂದ ಎಡಿ ಮ್ಯಾಗೆ ಹೆಚ್ಚು ಹೊಡಿತೀವಿ ರೀ. ಭಾಳ ಪರ್ಸಂಗ್ ಬಂತಂದ್ರೆ ಒಂದು ಬೇಡ 2 ನೀರು ಕೊಡ್ತೀವಿ ರೀ. ನಮಗೆ ಎಕರೆಗೆ 8 ಚೀಲ 10 ಚೀಲ ಜೋಳ ಆಗತ್ತವ್ರಿ. ನಮಗೆ ಅದೇನಿಲ್ಲ. ಮತ್ತು ಹೈನುಗಾರಿಕೆದವ್ರು ಚಲೋ ಚಲೋ ಎಮ್ಮೆಗಳದವ್ರಿ, ಹುಲ್ಮೆ ಹಚ್ಚಿವಿ ರೀ. ಮತ್ತು ಅವೆಲ್ಲ ಗೊಬ್ಬರ ಮಾಡ್ತಾವ್ರಿ, ಅವಕ್ಕೆ ಮೇವು ಹೋಗಿ ಕೃಷ್ಣ ಇದನ್ನು ಮಾಡ್ರೆ ಅವಕ್ಕೂ ಇದು ಅನುಕೂಲ ಆಗತ್ತೆ ರೀ. ಮತ್ತು ರೈತರಿಗೆ ಆದಷ್ಟು ಮಟ್ಟಿಗೆ ಏನು ರೀ, ಹಿಂಬಳತಿ ಮಾಡ್ಕೊಂಡು ಮತ್ತು ಈಗ ನಮ್ಮದು ಅನ್ಕೊಂಡು ಮಾಡ್ರೆ ಆಗತ್ತೆ ರೀ. ಬರೀ ನಾವು ತಿರುಗಾಡಿ ಬರೀ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂದ್ರೆ ಏನಾಗಂಗಿಲ್ಲ ರೀ. ಈಗ 6 ಎಕರೆ ಜಮೀನು, 1 ವರ್ಷದೊಳಗೆ ನೀವು ಕಬ್ಬು ಬೆಳಿತೀರಿ, ಶೇಂಗಾ ಬೆಳಿತೀರಿ, ತರಕಾರಿ ಬೆಳಿತೀರಿ, ಮತ್ತು ಹೈನು ಕೂಡ ಮಾಡ್ತಾ ಇದ್ರಿ. ತಕ್ಕ ಮಟ್ಟಿಗೆ ಖರ್ಚು ಎಷ್ಟಾಗ್ತದೆ ನಿಮ್ಮದು? ಖರ್ಚುನೂ ಕಡಿಮೆ ಆಗ್ತದೆ ಅಂತ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಮನೆಯದೇ ನೀವು ತಿಪ್ಪಿ ಗೊಬ್ಬರ ಉಪಯೋಗ ಮಾಡ್ತಾ ಇದ್ದೀರಿ, ಮನೆಯದೇ ಶ್ರಮ ಹಾಕ್ತಾ ಇದ್ದೀರಿ, ಕೂಲಿ ಆಳುಗಳು ಸಹಿತ ನಿಮಗೆ ಕಡಿಮೆ ಹತ್ತವ, ಮತ್ತು ಗೊಬ್ಬರದ ಮೇಲಂತೂ ನಿಮ್ಮದು ಖರ್ಚು ಕಡಿಮೆ. ಒಟ್ಟಿನೊಳಗೆ ಖರ್ಚು ಎಷ್ಟಾಗ್ತದೆ, ಮತ್ತು ಸರಾಸರಿ ಒಂದು ಅಂದಾಜು ಆದಾಯ ಎಷ್ಟು ಬರ್ತದೆ ನಿಮಗೆ? ಈಗ ನಮಗೆ ಅಂದಾಜು ಆದಾಯ ರೀ, ಒಂದು 4-5 ಲಕ್ಷ ತನಕ ಬರ್ತದೆ ರೀ. ಖರ್ಚು ಅಷ್ಟು ಬರಾಗಿಲ್ಲ ರೀ. ಯಾಕೆ ಬರಾಗಿಲ್ಲ ಅಂದ್ರೆ ಎಲ್ಲ ಮನೆಯಲ್ಲೇ ಮಾಡ್ತೀವಿ ರೀ. ಮತ್ತು ಎಲ್ಲ ಹಿಂಬಳತಿ ಮಾಡಿ ಮನೆಯಲ್ಲೇ ಮಾಡೋದ್ರಿಂದ ಖರ್ಚು ಕಡಿಮೆ ಬರ್ತದೆ ರೀ. ಮತ್ತು ಇವು ಉತ್ಪನ್ನ ಬರ್ತಾವ ರೀ. ಮೊದಲು ನಾವು ತಿರುಗಾಡಿ ಲಾಸ್ ಆಗಿದ್ದೀವಿ ರೀ. ಆಯ್ತು, ತಿರುಗಾಡಿ ಲಾಸ್ ಆಗೋಣ, ಈಗ ಅದು ಅನುಭವ ಆಗೋಣ. ಈಗ 40 ವರ್ಷದಾಗ ರೀ, ಈ 7-8 ವರ್ಷದಾಗ ನಮ್ಗೆ ಅನುಕೂಲ ಆಗೈತೆ ರೀ. ಅದು ಏನು ರೀ, ಇದೆಲ್ಲ ತಲೆಯಾಗ ಹಾಕೊಂಡು ತೆಗೆದು ಬಿಟ್ಟಾಗಿದ್ದು ಅನುಕೂಲ ಆಗೈತೆ ರೀ. ಅದಕ್ಕೆ ಯಾರೋ ರೈತರಿಗೆ ನಮ್ಮ ತಲೆಯಾಗ ಏನು ರೀ, ಎಲ್ಲಿ ಹೋದರೂ ಎಲ್ಲಿ ಏನು ಯಾರೂ ನಮ್ಮವ್ರು ಅನ್ನಂಗಿಲ್ಲ, ಯಾರೂ 1 ರೂಪಾಯಿ ಕೊಡಂಗಿಲ್ಲ. ಅದಕ್ಕೆ ಭೂಮಿ ತಾಯಿನ ದೇವರ, ಭೂಮಿಯಾಗ ದುಡಿರಿ, ನಿಮಗೆ ಯಾರು ಯಾರನ್ನೂ ನೀವು ಕೇಳೋದೇ ಬೇಕಾಗಿಲ್ಲ. ನಾನು ತಿರಾಗಿದ್ದು ರೀ, ಏನೋ ಮಾಡಿರಿ, ಒಟ್ಟು ಭೂಮಿಯಾಗ ಮಾಡಿರಿ. ಮತ್ತು ಎಲ್ಲರ ಯಾರು ಅಂತಕ್ರೆ ಹೋದ್ರೆ ಏನರ ನಮ್ಗೆ ಅನುಕೂಲ ಮಾಡ್ಯಾರು ಅದು ಇದು ಅಂದ್ಕೊಂಡ್ರೆ ಸುಳ್ಳು. ಏನು ಒಬ್ರಿಗೊಬ್ರು ಚಲೋ ಆಗೋದು, ಧರ್ಮ ಕರ್ಮ ಇರ್ತಾವ್ರಿ, ಅವ್ರು ಮಾಡಿ ಚಲೋ ಚಲೋ ಚಲೋ ಮಂದಿಗೆ ಎಂತೇನು ಮಾಡೋದ್ರಿ, ಚಲೋ ಚಲೋ ಹೇಳ್ಕೊತ ಹೋಗಿಬಿಡೋದೈತಿ ರೀ. ಮತ್ತು ನಾವು ಏನೂ ಮಾಡಲಿಲ್ಲ ಅಂದ್ರೆ ಏನಾಗಂಗಿಲ್ಲ ರೀ. ಅಂದ್ರೆ ನಾವು ಶ್ರದ್ಧೆಯಿಂದ, ಒಂದು ಪ್ರಾಮಾಣಿಕತೆಯಿಂದ ನಾವು ನಮ್ಮ ಹೊಲದೊಳಗೆ ದುಡಿಬೇಕು, ಆ ದುಡಿಮೆಯಿಂದ ಅದೇ ನಮಗೆ ದೇವರಾಗಿ ಕಾಪಾಡ್ತಾ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರನ್ನು ಕೊಡ್ತೀರಿ? 9964-7360. ಆತ್ಮೀಯರೇ, ಈಗ ಅನಿಲ್ ರಾವ್ ನಾಂದ್ರೇಕರ್ ಅವರು ಏನು ತಮ್ಮ ನಂಬರನ್ನು ಹೇಳಿದ್ದಾರೆ ಅದನ್ನು ನಾನು ಇನ್ನೊಂದು ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9964-734-680 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡ್ಬೋದು. ಒಳ್ಳೆಯದು ಅನಿಲ್ ರಾವ್ ನಾಂದ್ರೇಕರ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ತಾವು ಸುಮಾರು ವರ್ಷಗಳಿಂದ ಕೃಷಿಯೊಳಗೆ ತೊಡಕೊಂಡಿದ್ದೀರಿ, ಮೊದಲಿನ ಕೃಷಿ ಹೆಂಗಿತ್ತು, ಯಾವ ರೀತಿ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಆಯಿತು ತಮ್ಮ ಕೃಷಿಯೊಳಗೆ ಅನ್ನೋದ್ರ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಈ ಅನುಭವಗಳು ಅವರಿಗೂ ಕೂಡ ಪಾಠ ಆಗಲಿ, ಪ್ರೇರಣೆ ಆಗಲಿ ಅಂಥೇಳಿ ನಾವು ಹಾರೈಸ್ತೀವಿ. ತಾವು ಮಾತಾಡಿದ್ದಕ್ಕೆ ಇಲ್ಲಿ ತನಕ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಬ್ಬು ಮತ್ತು ತರಕಾರಿ ಬೇಸಾಯದಲ್ಲಿನ ಅನುಭವ ಕುರಿತು ಜಮಖಂಡಿ ತಾಲೂಕು ಸಾವಳಗಿ ಗ್ರಾಮದ ಅನಿಲ್ ರಾವ್

ಅಲ್ಲಿ ಕೇಳಿದ್ರೆ ಅಲ್ಲಿ ಒಂದು 500-600 ಜನ ಮಾಡಿದ್ರು ಸರ್ ಲೋಕಲ್, ಅದ ತಾಲೂಕದಾಗ ಅಲ್ಲಿ ಸುತ್ತಮುತ್ತ ಮಾಡಿದ್ರು ಸರ್. ಅಲ್ಲಿ ನಮ್ಮ ಫ್ರೆಂಡ್ ಇದೆ ಅವರು ಚಲೋ ಅಂದ್ರು ಸರ್. ಅವ್ರದ್ದು ಒಂದು ಬಿಡು, ಒಂದು ವರ್ಷಕ್ಕೊಂದು ಬಿಡು ಹೋಗತ್ತಿರ ಅದು. ಈಗ ತತ್ತಿ ಮರಿ ತಂದು 6 ತಿಂಗಳಿಗೆ ತತ್ತಿ ಹಾಕಿ ಚಲೋ ಮಾಡತ್ತಿರ ಅದು. ಮುಂದೆ 6 ತಿಂಗಳು 7 ತಿಂಗಳು ತತ್ತಿ ಹಾಕತ್ತಿರಿ ಬಂದಾಗತ್ತೆ. ಒಂದು ಬೀಡು ಹೋಗ್ತಿರ ಅದಕ್ಕೆ. ಒಂದು ಬೀಡ್ನಾಗ 2.5 ಲಕ್ಷ ಇದ್ದ 4.5 ಲಕ್ಷ ತಗ ಇನ್ಕಮ್ ಬಂದತ್ರಿ ಅವ್ರಿಗೆ. ನಾವು ಮಾಡಾಗ ಎಣ್ಣೆ ಬೀಡ್ ಮಾಡಿದ್ರೆ ನಮ್ಮ ದುಡ್ಡಿರಿ ಅವ್ರು, ಒಣ್ಣೆ ಬಿಡು ಪ್ರಾಫಿಟ್ ಆಗಿತ್ತು ಸರ್ ಅವ್ರಿಗೆ. ಅದನ್ನ ನೋಡಿ ನಾವು ಮಾಡಿದೇವ್ರಿ. ಮೊದಲು ಸ್ವಲ್ಪ ಮಂದಿತ್ತು ರೀ, ಹೆಚ್ಚು ಮಂದಿಯಾಗ ಅದೇನು ನುಕ್ಸಾನ ಆತ್ರಿ ನಮ್ಮ ಏನು ಮಾಡಿದ್ರೆ ಸರ್ ಬಂದ ಕಂಪ್ನಿನ ಬಂದ ಸರ್. ಮೊದಲಿಂದಲೂ ತಮ್ಮಲ್ಲಿ ಏನು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಇತ್ತ ಅಥವಾ ನೀವೇ ಶುರು ಮಾಡಿದ್ರೆ? ಜವಾರಿ ನಾಟಿ ಕೋಳಿ ಇತ್ತು ಸರ್ ನಾವು. ಇದು ಪ್ರಾಫಿಟ್ ಚಲೋ ಆಗ್ತದ್ರೆ ಇದ ಕಡೆ ಈ ಕಂಪ್ನಿ ಕಡೆ ಹೋದವ್ರು ನಾವು. ಎಷ್ಟು ವ್ಯತ್ಯಾಸ ಆಗ್ತಿತ್ತು ಪ್ರಾಫಿಟ್ ಚಲೋ ಅದಂತಂದ್ರೆ, ಎಷ್ಟು ವ್ಯತ್ಯಾಸ ಆಗ್ತಿತ್ತು ನಿಮಗೆ ನಾಟಿ ಕೋಳಿಗೆ ಮತ್ತೆ ಈಗೇನು ತಾವು ಕಂಪ್ನಿ ಥ್ರೂ ಶುರು ಮಾಡಿದ್ರಲ್ಲ, ಅದಕ್ಕೆ ಎಷ್ಟು ವ್ಯತ್ಯಾಸ ಅನಿಸ್ತಿತ್ತು ನಿಮಗೆ? ವ್ಯತ್ಯಾಸ ಭಯಂಕರ. ಇದು ನಮ್ಮಲ್ಲಿ 50 ಕೋಳಿಯಿಂದ ಒಂದು ವರ್ಷಕ್ಕೆ ಒಂದು 50,000 ಅದು ಬರ್ತೈತೆ, ಅದ್ರೊಳಗೆ 5 ಲಕ್ಷ ಬರ್ತೈತೆ ಸರ್. ಅದಕ್ಕೆ ಆಸೆ ಬಿದ್ದಂಗೆ ಸರ್ ನಮ್ಮದ್ರಿ. ಅದು ಈ ನಮ್ಮಲ್ಲಿ ಈ ನಾಟಿ ಕೋಳಿ ತತ್ತಿ 10 ರೂಪಾಯಿ ಒಂದು ಮಾರದ ಸರ್. ಅಂದ್ರೆ 50 ರೂಪಾಯಿ ಒಂದು ಅವ್ರ ಹೋಯ್ತೀನಿ ಅಂದ್ರಿ, ಫುಡ್ ಅವ್ರಿಗೆ ಕೊಟ್ಟು ಅವ್ರ ತತ್ತಿ ಹೋಯ್ತೀನಿ ಅನ್ನ ನಾವು ಆಸೆಗೆ ಬಿದ್ದಂಗೆ ಸರ್. ಅದು ಅಡ್ವಾನ್ಸ್ ನಮ್ಮದು 2 ಲಕ್ಷ ಕೊಡ್ಸೋದ್ರಲ್ರಿ, ಅಲ್ಲೇ ನಾವು ಸ್ವಲ್ಪ ಇಲ್ಲ ಸರ್ ಸರ್ ಅದ್ರ ನಾವು ಕಂತು ಮಾಡ್ಬೇಕಾಗೈತೆ ಸರ್. ಅಮೌಂಟ್ನಾಗ ಕಂತು ಮಾಡಿದ್ರೆ ನಮಗೂ ಇದಾಕೈತೆ ರೀ, ಕಂಪ್ನಿನೂ ನಾವು ರೊಕ್ಕ ಕಟ್ಟಿಸ್ಕೊಂಡ್ ಕಂಪ್ನಿಯವ್ರಿ ನಿಂದಿರ್ತೈತ್ರಿ. ಅದು ನಾವು ಒಟ್ಟು ರೊಕ್ಕ ಕಟ್ಟೋಣ, ಕಂಪ್ನಿಗೆ ನಮ್ಗೆ ಸಂಬಂಧ ಇರಲ್ಲ ನಂಗಾದ್ರೆ. ಹಿಂಗಾಗಿ ಕಂಪ್ನಿ ಬಂದಾಗ ಅದ್ರ ನಂತರ ನೀವು ಏನು ಮಾಡಿದ್ರಿ ಮತ್ತೆ? ಈಗ ಕಂಪ್ನಿಯಿಂದ ನಿಮಗೆ ಲಾಸ್ ಆಯ್ತು, ಅದ್ರ ನಂತರ ಮತ್ತೆ ನೀವು ಕೋಳಿ ಸಾಕಾಣಿಕೆ ಹೆಂಗ್ ಶುರು ಮಾಡಿದ್ರಿ? ಆ ಕೋಳಿಗೆ ಅಂತ ಮಾಡಿ ಸಡ್ ಇತ್ತು ಸರ್. ಅದ್ರಾಗ ನಾವೇನ್ ಮಾಡಿದ್ರೆ ಸರ್, 2 ಡಿವೈಡ್ ಮಾಡಿದ್ರಿ, ಒಂದು ಆಡು ಸಾಕಾಣಿಕೆ ಅಂತ ಹೇಳಿ ಒಂದು ಕೋಳಿ ಸಾಕಾಣಿಕೆ. ಈ ನಾಟಿ ಕೋಳಿನ ದೊಡ್ಡ ದೊಡ್ಡ ಲೋಕಲ್ ಮಾರ್ಕೆಟ್ ಹಾಕ ಸರ್. ಅದ ಮಾರ್ಕೆಟ್ ತೋರಿದ್ರಿ, ಒಂದು 100 ರೂಪಾಯಿ ಸಿಗ್ತಾರೆ ಸರ್ ಸಣ್ಣ ಮರಿ. ಆ ಒಂದು 15-20 ದಿನ ಮೇಯಿಸಿದ ಅಂದ್ರೆ 300 ರೂಪಾಯಿ ತಗ ಮಾರದತ್ತೆ ಸರ್. ಹಂಗೂ ಮಾಡ್ತಾರೆ ಸರ್. ನಮ್ಮ ತೆಗೆ ಮರಿ ಮಾಡಿದ್ವು 6 ತಿಂಗಳಿಗೆ 300 ರೂಪಾಯಿ ಮಾಡ್ತಾರೆ ಸರ್. ಹಂಗೂ ಮಾಡ್ತಾರೆ, ಹಿಂಗೂ ಮಾಡ್ತಾರೆ. ಹೆಚ್ಚಾದ್ರೂ ತತ್ತಿ ಮಾರ್ತೇವೆ ಸರ್. ಅವರು ನಾವು ಮರಿ ಮಾರಿ ಮಾಡ್ಕೊಳಕ್ ಇಟ್ಕೊಂಡು ಉಳ್ಕೊದ್ ಮಾರ್ತೇವೆ ಸರ್. 10 ರೂಪಾಯಿ ನಂತರ ಸಡ್ಡಿಗೆ ಬಂದು ಹೋಯ್ತಾರೆ ನಮ್ಮಲ್ಲಿಗೆ. ಕೆಲವೊಮ್ಮೆ ಹೋಗಂಗಿಲ್ಲ ಅವು. ಕೋಳಿ ಅಂದ್ರೆ ಯಾವಾಗ ಬೇಕಾದ ಹೋಗತ್ತೆ ಸರ್. ಮಾರ್ಕೆಟ್ ಅಂದ್ರೆ ಆಗತ್ತೆ ರೀ, ತತ್ತಿಗೆ ಮಾರ್ಕೆಟ್ ಇಲ್ರಿ, ಲೋಕಲ್ ಜವಾರಿ ತತ್ತಿ ರೀ. ಜವಾರಿ ತತ್ತಿಗೆ ಮಾರ್ಕೆಟ್ ಇಲ್ಲಂತೀರಿ ಅಂದ್ರೆ ನಾವಾಗಿ ಹೋಗಿ ಕೂತ ಇಷ್ಟು ನಮ್ತೆಗೆ 50 ಬಂದತ್ತಂದ್ರೆ 50 ಹೋಗಿ ಮಾರಾಕ ಮಾರ್ಕೆಟ್ ಇಲ್ರಿ. ಒಮ್ಮೆಲೆ ನಮ್ತೆಗೆ ಬಂದು ಹೋಯ್ತಾರೆ 100 ಯಾಕೆ ಬರ್ತಾರೆ, ಅವಾಗ ನಮ್ತೆಗೆ 50 ಇರ್ತಾವ. ನಮ್ತೆಗೆ 50 ಇರ್ತಾರೆ, ಅವಾಗ 10 ಹೋಯ್ತಾರೆ ಬಂದು. ಹಿಂಗೆ ನಿರ್ದಿಷ್ಟವಾದ ಮಾರ್ಕೆಟ್ ಇಲ್ರಿ ಅದಕ್ಕೆ. ಈಗ ಮತ್ತೆ ಜವಾರಿ ತತ್ತಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ರೇಟ್ ಅದ ನಿಮಗೆ ಹೆಂಗೆ ಅನಿಸ್ತದ? ರೇಟ್ ಹೆಚ್ಚಿಗೆ ಐತೆ ಸರ್. ಅದು ಇದು 5 ರೂಪಾಯಿ ಕೊಟ್ಟರೆ ಅದು 10 ರೂಪಾಯಿ ಮಾರ್ತಾರೆ, ಒಮ್ಮೆ 15 ರೂಪಾಯಿ ಕೊಡ್ತಾರೆ ಸರ್ ತತ್ತಿ. ಅಂದ್ರೆ ನೀವು ಮೊನ್ನೆ ಸ್ವಲ್ಪ ಮಾರ್ಕೆಟ್ ಆಗ್ಬೇಕು ಸರ್. ಅದು ಇದೇನ ಹೆಬ್ಬಡ ತತ್ತಿ ಹಂಗೆ ಮಾರ್ತಾರೆ ಸರ್ ಆಸಿಯಂ ಮಾರ್ಕೆಟ್ ಆತಂದ್ರೆ ನಮ್ಗೆ ಬೇಡಿಕೆ ಹೆಚ್ಚು. ಅಂದ್ರೆ ರೆಗ್ಯುಲರ್ ಮಾರ್ಕೆಟ್ ಇಲ್ಲ ಅಂತೀರಿ ಇದಕ್ಕೆ ನೀವು? ಹಾಂ, ರೆಗ್ಯುಲರ್ ಇಲ್ಲರಿ, ರೆಗ್ಯುಲರ್ ಇಲ್ಲರಿ. ನಮ್ಮ ತತ್ತಿ ಹೆಚ್ಚಿಗಿದ್ದಾಗ ಕಡಿಮೆ ಹೋಯ್ತಾರೆ, ಕಡಿಮೆ ತತ್ತಿದ್ದಾಗ ಹೆಚ್ಚಿಗೆ ಬೇಡಿಕೆ ಆಗ್ತಾರೆ. ಒಮ್ಮೆ ಅಡ್ವಾನ್ಸ್ ರೊಕ್ಕ ಕೊಟ್ಟು ಹೋಗ್ರಿ, ನಾಳೆ ನಮ್ಗೆ ತತ್ತಿ ನಮಗೆ ಕೊಡ್ರಿ. ಒಮ್ಮೆ ತತ್ತಿ ಭಾಳ ಇರ್ತಾರೆ, ವಯಾಗ್ರೆ ಅವ್ರು. ಎಷ್ಟು ಉತ್ಪಾದನೆ ಆಗುತ್ತೆ ನಿಮಗೆ ಸರಾಸರಿ ಒಂದು ದಿವಸಕ್ಕೆ? ಎಷ್ಟು ಉತ್ಪಾದನೆ ಆಗುತ್ತೆ ಒಂದು ದಿನಕ್ಕೆ? 300-400 ಈ ತತ್ತಿದ ಸರ್. ಕೋಳಿದ ಮತ್ತೆ ಬೇರೆ ಸರ್. ಆ ಕೋಳಿದ ಹಿಂಗೆ 6 ತಿಂಗಳಿಗೊಮ್ಮೆ ಕೋಳಿ ಚೇಂಜ್ ಮಾಡ್ತಾರೆ ಸರ್. ಅದ ತಾಯಿ ಕೋಳಿ ತೆಗಿತೀವಿ ರೀ. ಅದ ಒಂದು ಬೀಡಿ 2 ಬೀಡಿ ತೆಗಿತಂದ್ರೆ ಅದನ್ನ ತಗೋಬಿಡ್ತಾರೆ ಸರ್. ಅದು ಹಳ್ಳಿದಾಗ ಸರ್, ಅದು ಹಳ್ಳಿ ತತ್ತಿನೂ ಕರೆಕ್ಟ್ ಹಾಕಂಗಲ್ಲ ರೀ. ಒಂದು 2 ವರ್ಷಕ್ಕೆ ಒಂದು ಕೋಳಿ ತಗೋಬಿಡ್ತು. ಎಷ್ಟು ಕೋಳಿ ನೀವು ಸಾಕ್ತಾ ಇರೋದು ಈಗ? ಈಗ 50 ಕೋಳಿ ಇದೆ ಸರ್. 50 ಕೋಳಿಯಾಗ ಒಂದು 8-9 ಸಾವಿರ, ಒಂದು 40-46 ಕೋಳಿ ಇದೆ. ಅದ್ರ ಒಂದು 30 ತತ್ತಿ ಡೈಲಿ 30 ತತ್ತಿ ಬರ್ತಾರೆ. ಮರಿಗೆ ಇಟ್ಟೆವು ಅಂದ್ರೆ ಒಂದು 4 ಕೋಳಿಗೆ ಮರಿ ಇಟ್ಟೆವು ಅಂದ್ರೆ ಅವ ತತ್ತಿ ಹಾಕೋ ಬಂದ್ ಮಾಡ್ತಾರೆ. 6 ತಿಂಗಳಿಗೆ ತತ್ತಿ ಹಾಕಲ್ಲ ಹೊರಟ ಅವು. ತಮ್ಮ ತತ್ತಿ ಕಾವು ಕೊಟ್ಟ ಮರಿ ಆಗಿ ಮರಿ ದೊಡ್ಡವಾಗ ಮಟ್ಟ ತತ್ತಿ ಹಾಕೋದಲ್ರಿ. ಒಂದು 3-4 ತಿಂಗಳ ತನಕ ತತ್ತಿ ಹಾಕೋದಲ್ರಿ. ಈ ಮರಿ ದೊಡ್ಡವು ಅಂದ್ರೆ ತಮ್ಮ ಪಡಿ ತಾವು ಮರಿ ಅಡಾಡಕತ್ತು ಅಂದ್ರೆ ಅವಾಗ ತತ್ತಿ ಹಾಕಿಸಲು ಮಾಡ್ತಾರೆ ವಾಪಸ್. ಈಗ ಅದಕ್ಕೆ ಫೀಡ್ ಆಮೇಲೆ ಔಷಧ ಪಾಣಿ ಅದು ಹೆಂಗೆ ವ್ಯವಸ್ಥೆ? ಅದೇನು ಲೋಕಲ್ ಮಾಡ್ತಾರೆ ಸರ್. ಅದೇನು ಹಟೆಗೆ ಏನು ಮಾಡಿಲ್ಲ ಸರ್. ಒಮ್ಮೆ ಸ್ವಲ್ಪ ಮಬ್ಬಾಗಿದ್ದು ಸರ್. ಜ್ವರ ಬಂದವ ತಂದಿರೋ ಸರ್. ದವಾಖಾನೆ ಗೌರ್ಮೆಂಟ್ ದವಾಖಾನೆ ಹೋಗಿದ್ದಾರೆ ಸರ್. ಅವರೋ ಬಂದು ವ್ಯಾಕ್ಸಿನ್ ಕೊಟ್ಟಿದ್ದೀರಿ, ನೀರ ಹಾಕತ್ತೀರಿ, ಹಾಕಿದಾರೆ ಅದನ್ನ ಏನೂ ಆಗಿಲ್ಲ ರೀ. ಅದಕ್ಕೆ ಈ 3 ವರ್ಷ ಆದ್ರೆ ಒಂದು ಸಲ ಮಾಡಿಸಿ ನೋಡ್ರಿ ವ್ಯಾಕ್ಸಿನ್ ಕೋಳಿಗೆ. ಅಂದ್ರೆ ಅವಕ್ಕೇನು ಅಷ್ಟು ಕಾಳಜಿ ಬೇಕಾಗುದಿಲ್ಲ ಅಂತೀರಿ? ನಾಟಿ ಕೋಳಿ ಬೇಕಾಗಿಲ್ಲ ಸರ್. ಓಪನ್ ಅಡ್ಯಾಡ್ತಾರೆ ಸರ್. ಹೆಚ್ಚು ಅಲ್ಲಿ ಅಡ್ರಿಂಗ್ ಅಲ್ಲಾಗಿ ಬಿಡ್ತಾರೆ. ಅದು ಅಡಿಗೆ ಉಣ್ಣಿ ಪನ್ನೆ ಅವು ಆಗಂಗಲ್ರಿ. ಹುಳಪಳ ಸಣ್ಣ ಹುಳಪಳ ತಿಂದ್ರೆ ಅಡಿಗೆ ಎಲ್ದಿರ್ತಾವ ರೀ. ಅವ ಆಡು ಎಲ್ದಿರ್ತಾವ, ಕೋಳಿ ಎಲ್ದಿರ್ತಾವ ಸರ್. ಪೀಡು ಕಮ್ಮಿ ಆತತ್ರಿ. ಈ ಆಡಿನ ಕಾಲ ಹೊಲಸು ತಿನ್ನೋದ್ರಿಂದ ನಾವು ಮೇಲ್ ಪೀಡ್ ಹಾಕೋದು ಕಮ್ಮಿ ಆಗ್ತಾರೆ. ಆಡುಗಳು ಎಷ್ಟು ಅದಾವ ರೀ? ಆಡುಗಳು 10 ಅದಾರ ಸರ್. 10 ರೂ ಯಾವ ಟು ಮಿಕ್ಸ್ ಇದಾರೆ ಸರ್. ನಮ್ಮ ಫಸ್ಟ್ ಮಾಡಿದ್ದು ಜವಾರಿ ರೀ. ಜವಾರಿಗೆ ನಮ್ಮ ದೋಸ್ತರ ತಕ್ಕ ಅಲ್ಲಿ ಇಲ್ಲಿ ಬೇರೆ ಬೇರೆ ಹೊರಾಟಿಗೆ ಹೊಂದ್ಕೊಳ್ತಾರೆ. ಅಲ್ಲಿ ಹೋಗಿ ಕ್ರಾಸಿ ಮಾಡ್ಸೋ ಬಂದ್ರೆ ಈ ಬೀಟಲ್ ಐತೆ ಸರ್. ಈಗ ಶಿರೋಯಿ ಐತಿ, ಸೂಜಾತ್ ಐತೆ ಸರ್. 3 ಜಾತಿ ಅದಾರ ಅಂತ ರೀ. ಈ ನಮ್ಮದು ಉಸ್ಮಾನ್ ಮಾದಿ ಅಂತ ನಮ್ಮ ಲೋಕಲ್ ಬೇರೆ ಅನ್ರಿ. ನಾವು ಫಸ್ಟ್ ಮಾಡಿದ ಲೋಕಲ್ ರೀ. ಲೋಕಲ್ಗೆ ಒಂದು 20-30 ಕಿಲೋಮೀಟರ್ ತಗೊಂಡು ಹೋಗಿ ಕ್ರಾಸ್ ಮಾಡ್ಕೊಂಬಂದೇವ್ರಿ. ಈ ಸದ್ಯ ಬಿಟಲ್ ಆಡು ಐತೆ ರೀ, ಬಿಟಲ್ ಹೋಂತನು ಐತಿ, ಈ ಶಿರೋಯಿ ಹೋಂತು ಐತಿ, ಶಿರೋಯಿ ಆಡು ಐತ್ರಿ, ಸೂಜತ್ ಹೋಂತನು ಐತಿ, ಸೂಜತ್ ಆಡು ಐತೆ ಸರ್. ಮರಿ ಯಾವ ಕೊಡಂಗಿಲ್ಲರಿ, ಆ ಮುಂದೆ ಹಬ್ಬಕ್ಕೆ ಕೊಡ್ತಾರೆ. ಆ ನಾರ್ಮಲ್ ಬಂದಾಗ ಅಂತಾರೆ ಅಲ್ವನ್ ಕೊಡ್ತಾರೆ. ಮೂರು ತಿಂಗಳಿಗೆ ಅಂತಾರೆ, 4,000 ಅಂತಾರೆ ಮಾರತಾರೆ ಕಂಪ್ಲೀಟ್ರಿ. ಮರಿ ಹಾಕಿದ ಮೂರು ತಿಂಗಳಿಗೆ ಮರಿಗಳು ಅಂತಾರೆ, 4,000 ಮಾರ್ತಾರೆ. ಎಷ್ಟೆಷ್ಟು ಮರಿಗಳು ಆಗ್ತಾವೆ ಒಂದು ಸಲಕ್ಕೆ? ಒಂದು ಸಲಕ್ಕೆ ಕೆಲವೊಂದು ಒಂದೇ ಹಾಕ್ತಾರೆ ಸರ್, ಒಂದು ಕೆಲವೊಂದು ಮೂರು ಹಾಕ್ತಾರೆ, ಕೆಲವೊಂದು ಎವರೇಜ್ ಅಂದ್ರೆ ಎರಡು ಅಂತ ಕಂಪಲ್ಸರಿ. ಹಾಂ, ಕೆಲವೊಂದು ಒಂದೊಂದು ಹಾಕ್ಯಾರ, ಒಂದು ಮೂರು ಆಡ ಒಂದೊಂದು ಹಾಕ್ಯಾರ, ಎರಡು ಆಡ ಮೂರು ಹಾಕ್ಯಾರ, ನಾಲ್ಕು ಆಡ ಎರಡು ಹಾಕ್ಯಾರ ಸರ್ ಸದ್ಯಕ್ಕೆ ಮರಿ ಅದಾವ್ರಿ. ಮತ್ತೆ ಅದನ್ನ ಯಾವ ರೀತಿ ನೀವು ನಿರ್ವಹಣೆ ಮಾಡ್ತಾ ಇದ್ರಿ? ಕೋಳಿ ಇರ್ಬೋದು, ಆಡಿರ್ಬೋದು, ಅದಕ್ಕೇನು ಯಾರ್ಯಾರು ಹಚ್ಚಿರಿ ಏನು ಹೆಂಗ? ಇಲ್ಲ, ಎಲ್ಲ ನಾವು ಮಾಡ್ತೇವೆ ಸರ್. ಹಾಂ, ಅಲ್ಲಿ ತೋಟ ಸುತ್ತ ಬದಿಗೆ ಮೇವು ಹಾಕೋದ್ ಸರ್, ನಡು ಹೊಲ್ದಾಗ ಹಾಕಿದ್ ಕಮ್ರಿ ಬೌಂಡ್ರಿ ನಮ್ಗೆ ತಂತಿ ಬೇಲಿ ನೋಕತ್ರಿ, ಸೂಬಲ್ಲಿ ಹಾಕ್ಬಿಟ್ಟಾರೆ ದನಗಳು, ಯಾವ ಇನ್ನೊಬ್ರು ದನಗಳು ಒಳಗೆ ಬರಂಗಲ್ರಿ, ಅದನ್ನ ಚೆಂಡಿ ಹೊಡಿತಾರೆ, ಅದೇ ಒಂದು 4 ಪುಟ ಪುಟಿನ ಮ್ಯಾಗ ಮಣ್ಣು ಮಾಡ್ಬಿಡ್ತೇವೆ ಸರ್, ಅದನ್ನ ಮತ್ತೆ ಚಿಗಿತೈತಿ ಮತ್ತೆ ವಾಪಸ್ ತೆಗಿತೇವೆ ಸರ್. ಅದ ಬೌಂಡ್ರಿ ನೋಕ ಸರ್, ನಮಗೆ ಮೇವು ನೋಕದ ಎರಡು ತರ ಉಪಯೋಗಿತ್ತು. ಈಗ ಎಷ್ಟು ಒಂದು ವರ್ಷಕ್ಕೆ ಎಷ್ಟು ಆದಾಯ ನಿಮಗೆ ಬರುವಂಥದ್ದು ಇದರಿಂದ? ಆದಾಯ ಸರ್ ಈಗ ಆಡಿನೊಳಗೆ ಒಂದು 3-4 ಲಕ್ಷ ತನಕ ಬರ್ತದೆ ಸರ್. ಅದು ಕೋಳಿದೇನೆ ವಿಚಾರ ಮಾಡಂಗಿಲ್ಲ ಸರ್, ಹಂಗೆ ಹೋಗೋದು ಬರೋದು ಸ್ವಲ್ಪ ಮಾರಿ ಬಣ್ಣ ಏನಾರ ನಮ್ಗೆ ಮನೆ ಏನು ಅವಶ್ಯಕತೆ ಅದನ್ನು ತೊಗೊಂಬರೋದು ಹಿಂಗೆ ಅದಕ್ಕೆ ಲೆಕ್ಕ, ಅದನ್ನು ಲೆಕ್ಕ ಇಟ್ಟಿಲ್ಲರಿ. ಇದೊಂದು 3-4 ಲಕ್ಷ ಆಡಿನ ಕಂಪ್ರೆಸರಿ ಬರ್ತದೆ. 3-4 ಲಕ್ಷ ಒಂದು 10 ಆಡಿ ಇಟ್ಟಿರಿ ನೀವು? ಹಾಂ, ತಡದ ಸರ್. ಇನ್ನೂ ಹೆಚ್ಚು ಮಾಡ್ಬೇಕಂತದನ್ನು ಮಾಡೋರು ಒಬ್ಬರದ ಸರ್, ಹಿಂಗಾಗಿ ಒಂದು 3 ಎಕರೆ ಹೊಲ ಆಯ್ತು ಸರ್. ಅದ್ರೊಟ್ಟು ಕಬ್ಬು ಐತೆ ರೀ, ಉಳ್ಳಾಗಡ್ಡಿ, ಗೊಂಜಾಳ ಅಂತ ಅಂತ ಹಾಕ್ತಾರೆ ಸರ್. ಅದನ್ನ ಇದ್ರ ಮಾಡೋಕೆ ನಮಗೆ ಅದಕ್ಕೆ ಲೆವೆಲ್ ಐತೆ ಸರ್, ಒಂದು ಎವರೇಜ್ನೇ ಹೊಂಟಿರ ಸರ್. ಇವಾಗ ಅದು ಹೆಚ್ಚಿಗೆ ಮಾಡಿದ್ರೆ ಮತ್ತೆ ಲೇಬರ್ ಪ್ರಾಬ್ಲಮ್ ಆಗತ್ತೆ ಸರ್. ಮತ್ತು ನಾವು ಎಲ್ಲರೂ ಸ್ವಲ್ಪ ಕಾರ್ಯಕರ್ತಕ್ಕೆ ಮನೆಯಾಗ ಇನ್ನೊಬ್ರು ಮಾಡೋರಿದ್ರೆ ಏನು ರೆಗಡ್ ಮಾಡ್ಬೋದು ರೀ. ಈಗ ಮೊದಲ ಜರ್ಸಿ ಆಕಳ ಮಾಡಿದ್ದೇವೆ ರೀ, ಆಕಳ ಮಾಡೋಣ ಒಬ್ಬರಿಗೆ ಸಂಬಂಧ ಹಿಂಡೋದ ಸಮಸ್ಯೆ ಆಗತ್ತೆ ಸಂಜೆ ಮುಂದೆ. ಯಾವ ಸತ್ತು ಹಣ್ಣು ಕೆಟ್ಟ ಹಣ್ಣು ಕಾರ್ಯ ಹಣ್ಣು ಎಲ್ಲರೂ ಹೋದೆ ಅಂದ್ರೆ ಹಿಂಡೋದು ಸಮಸ್ಯೆ ಆಗತ್ತೆ ಸರ್. ಹೀಗಾಗಿ ಆಕಳುಗಳು ತೆಗೆದೇ ಇರೋಣ. ಈಗ ಆಡ ಮಾಡಿರಿ, ಆಡೋದು ಸ್ವಲ್ಪ ಲೇಟ್ ಆದರೂ ನಡೀತೈತ್ರಿ, ಒಂದುವರೆ ಮೇವು ಹೋಗೋದು ಹೋಗಿಬಿಟ್ಟೆ ಸರ್, ಸಂಜೆ ಮುಂದೆ ಬಂದ್ರೆ ನಡೀತೈತೆ ರೀ ಕಾಳುಗಳಿಗೆ. ಆಕಳುಗಳಿಗೆ ಅದು ಹಂಗಡೆ ಆಗಲ್ಲ ಸರ್, ಹಿಂಗಾಗಿ ನಾವು ಒಬ್ಬರೇ ಮೇಂಟೈನ್ ಮಾಡೋದು ಒಂದು ಹೆಚ್ಚಿಗೆ ಮಾಡಂಗಿಲ್ಲ ಸರ್. ಈಗ ಒಂದು ಎವರೇಜ್ನೇ ಹೊಂಟಿರ ಸರ್ ಇಷ್ಟ. ಅಂದ್ರೆ ಇಷ್ಟು 3 ಎಕರೆ ಜಮೀನು, ಒಂದು 10 ಆಡು, ಒಂದಷ್ಟು ಕೋಳಿ, ಇವುಗಳನ್ನು ನೀವು ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ನಿಮಗೆ ಸರಳ ಅದ, ಈಗೇನು ತೊಂದರೆ ಇಲ್ಲ? ಹಾಂ, ಈಗೇನು ತೊಂದರೆ ಇಲ್ಲ ಸರ್. ಈಗ ಕರೆಕ್ಟ್ ಒಂದು ಎವರೇಜ್ನೇ ಹೋಗ ಸರ್. ಒಂದು 2 ಆಕಳದ ಸರ್, ಆಕಳ ಅಂತ ಸುಮ್ಮ ಗೋಮಂತ್ರ ಯೂಸ್ ಮಾಡಕ್ಕೆ ಆಕಳ ಇಟ್ಕೊಂಡಿದ್ರೆ ಅವ್ರು ಇಷ್ಟ ಅಂತಾರೆ, ಒಂದು ಮನುಷ್ಯ ಅಡ್ಡಿಲ್ಲ ಸರ್, ಏನೂ ಪ್ರಾಬ್ಲಮ್. ಈಗ ನಾವು ನೋಡ್ತಾ ಇದ್ದೀವಿ ಕುರಿ ಆಡು ನಿಲ್ಲಿಸುವಂತದ್ದು ಒಂದು ಕೆಲಸ ಮಾಡ್ತಾ ಇರ್ತಾರ ಬಹಳಷ್ಟು ಜನರಿಗೆ, ಅದು ಬೇಡಿಕೆನೂ ಇರ್ತೈತಿ ಹೊಲದೊಳಗೆ ಕುರಿ ನಿಲ್ಲಿಸುವಂಥದ್ದು, ಆಡು ನಿಲ್ಲಿಸುವಂಥದ್ದು. ಈ ಒಂದು 10 ಏನು ಆಡದವ ನೀವು ಎಲ್ಲಾದರೂ ಹಿಂಗೆ ಗಾರ್ಡನ್ ದೊಳಗೆ ನಿಲ್ಲಿಸುವಂಥದ್ದು ಅಂಥದ್ದು ಏನಾದ್ರು ಡಿಮ್ಯಾಂಡ್ ಬರ್ತದೆ? ನಾವು ಹೊರಗೆ ಬಿಡಲ್ಲ ಸರ್ ಇಲ್ಲಿ. ಹಾಂ, ನಮ್ದು ಒಂದು ಸದ್ಯ ಒಳಗಿರ್ತದೆ ಸರ್, ಹಗಲತ್ತು ಹೊರಗೆ ಹಾಕ್ತಾರೆ, ಅಲ್ಲೇ ಬಿಡ್ತಾರೆ, ಹೊರಗೆ ಬಿಸಿಲಿಗೆ ಹೋಗೋದು ಬರೋದು ಮಾಡ್ತಾರೆ ಸರ್. ನಾವು ಬೇರೆ ಕಡೆ ಹೊರಗೆ ಬಿಡಂಗಿಲ್ಲ ಆ್ಯಕ್ಚುಲಿ. ಮತ್ತು ಅದು ಗೊಬ್ಬರ ಏನಾದರೂ ನಿಮ್ಮ ಹೊಲಕ್ಕೆ ನೀವು ಉಪಯೋಗ ಮಾಡ್ಕೊಳಕತ್ತೀರಿ? ಹಾಂ, ನಮ್ಮ ಹೊಲಕ್ಕೆ ಉಪಯೋಗ ಮಾಡ್ತೀವಿ. ಸ್ವಲ್ಪ ಬೇರೆದವ್ರು ಬೇರೆದವ್ರು ಹೊಲ ಮಾಡೋರು ಕಬ್ಬಿನೂ ಅದಕ್ಕೆ ಹಾಕ್ತಾರೆ ಸರ್. ಇನ್ನೊ ತಕ್ಕ ಇಲ್ಲಿ ಹೊರಗೆ ಕೊಟ್ಟಿಲ್ರಿ. ನಮ್ಗೆ ಹಾಕಿದ್ರೆ ಈ ಎಲ್ಲರೂ 30-40 ಟನ್ ಬರ್ತದೆ ರೀ ಕಬ್ಬು, ನಮ್ದು 60-70 ಬರ್ತದೆ ರೀ ಗೊಬ್ಬರ ಹಾಕೋದ್ರಿಂದ. ಎಷ್ಟು ಹಾಕಿದ್ರೆ ನಮಗೆ ಹೊರಗೆ ಕೊಡೋದ್ರಿಂದ ನೀವು ಒಂದು 20-30 ಸಾವಿರ ಬರ್ಬೋದು ರೀ ಗೊಬ್ಬರಕ್ಕೆ. ಇಲ್ಲಿ ಹಾಕಿದ್ರೆ 50-60 ಸಾವಿರ ನಮ್ಗೆ ಸಿಗತ್ತೆ ಸರ್. ಹಿಂಗಾಗಿ ನಾವು ಇಲ್ಲಿ ಕೊಡಂಗಿಲ್ಲ ಸರ್, ಗೊಬ್ಬರ ಕೊಡಂಗಿಲ್ಲ ಸರ್. ಇಲ್ಲಿ ನಮ್ಮ ಹೊಲಕ್ಕೆ ಹಾಕ್ತಾರೆ ಒಳ್ಳೆ ಮನೆಯವ್ರು. ಸಂಪೂರ್ಣವಾಗಿ ನಿಮ್ಮ ಹೊಲಕ್ಕೂ ಸಾವಯವ ಗೊಬ್ಬರ ಸಿಗ್ತದೆ, ಈಗ ಬೇರೆ ರಾಸಾಯನಿಕ ಅದೇನು ಹಾಕಂಗಿಲ್ಲ ನೀವು? ರಾಸಾಯನಿಕ ಹಾಕ್ತಾರೆ ಸರ್, ಸ್ವಲ್ಪ ಕಮ್ಮಿ ಹಾಕ್ತಾರೆ ಸರ್. 90% ಏನು ಹಾಕ್ತಾರೆ ಸರ್, ಒಂದು 10% ಹಾಕ್ತಾರೆ ಸರ್. ಸ್ವಲ್ಪ ರೋಗ ಬಂದಾಗತ್ತೆ, ಔಷಧ ನಂತರ ಹೊಡೆಯಬೇಕು ಸರ್ ಅವನ್ನ, ಕೀಟಗಳು ತ್ರಿಪ್ಸಿಂದ ಹೊಡೆಯಬೇಕು ಸರ್ ಅದನ್ನು. ಅದನ್ನ ಹೊಡಲಿಕ್ಕೆ ಕಂಟ್ರೋಲ್ ಆಗಂಗಿಲ್ಲ ಸರ್, ಸ್ವಲ್ಪ 10% ಅಟ ಯೂಸ್ ಮಾಡ್ತಾರೆ ಸರ್. ಎಷ್ಟು ಜನ ಇದ್ದೀರಿ ಮನೆಯೊಳಗೆ? ಇನ್ನು ನಾವು ಒಬ್ಬನ ಸರ್, ನಾವು ಒಬ್ಬನ ಸರ್, ನಮ್ಮ ಅವರೇ ನಮ್ಮ ಹೆಸರು ಸರ್. ಈಗ ಹೊಸದಾಗಿ ಈ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡ್ಬೇಕನ್ನುವಂಥವ್ರಿಗೆ ನೀವೇನು ಹೇಳ್ತೀರಿ? ಆಡ ಸಾಕಾಣಿಕೆ ಮಾಡಿದ್ರೆ ಕೋಳಿ ಸಾಕಾಣಿಕೆ ಮಾಡಬೇಕು ಅಂದ್ರೆ ಯಾವ ನಡೀತೈತಿ? ಈಗ ಆಡಿನ ಕಾಲಾಗ ಹೊಲಸ್ಬಿಡ್ತದೆ ಸರ್ ಅಂತದ್ದು ಒಣ್ಣೆದ್ರಿ, ಎಣ್ಣೆದ್ರೆ ಅದಕ್ಕೆ ಉಣ್ಣಿ ಏನು ಹಾಕೋರು ಸರ್ ಆಡುಗಳಿಗೆ ರೀ, ಅದನ್ನ ತಿರ್ತದ ತಿರಿದ್ರೆ ನಾವು ಪುಡ್ನು ಕಮ್ಮಿ ಹಾಕ್ತಾರೆ ಸರ್. ನಮ್ಗೆ ಆಡಿನ ಆಡುಗೆ ಯಾವ ರೋಗ ಬರಲ್ಲ, ಹೆಲ್ದಿ ಹಾಕೋರು ಸರ್. ಯಾವ್ದು ಥರ ಪ್ರಾಫಿಟ್ ಆಗತ್ತೆ ಸರ್? ಮೇಲೆ ಮ್ಯಾ ಹಾಕೋ ಪುಡ್ ಕಡಿಮೆ ಹಾಕೋದು. ಎಲ್ಲರೂ 50 ಕೋಳಿ ಮಾಡಿದ್ರೆ ದಿನಕ್ಕೆ ಒಂದು 4 ಸುಲಿಗಾರ ಪೀಡ್ ಹಾಕ್ಬೇಕು. ಇದಕ್ಕೆ ಕೋಳಿ ಆಡ ಸಾಕಾಣಿಕೆ ಮಾಡೋದ್ರಿಂದ ಒಂದ ಸುಲಿ ಹಾಕಿದ್ರೆ ನಡೀತೈತೆ ಅದ್ರ, ಒಂದರಿಂದ 2 ಕೆಜಿ ಹಾಕಿದ್ರೆ ಸಾಕ್ರೆ, ಇಲ್ಲಿ 7-10 ಕೆಜಿ ಹಾಕ್ಬೇಕು ಅದ್ರ ಪೀಡ್. ಆಡ ಸಾಕಾಣಿಕೆ ಮಾಡೋದ್ರಿಂದ ಆಡಿನ ಕಾಲದ ಕಾಲ ಹೊಲಸ್ರಿ, ಎಲ್ಲ ತಿನ್ನೋದ್ರಿಂದ ಪೀಡ್ ಹಾಕೋದು ಕಮ್ಮಿ ಆಗುತ್ತೆ. ಎರಡು ಕಡೆ ಬೆನಿಫಿಟ್ ಆಗ್ತದೆ ನಿಮಗೆ? ಹಾಂ, ಎರಡು ಕಡೆ ಬೆನಿಫಿಟ್, ಖರ್ಚನ್ನು ಕಮ್ಮಿ ಬರ್ತದೆ ಸರ್. ನಾವು ಆಡಿಗೆ ಒಂದಕ್ಕೆ ಹೆಚ್ಚು ಖರ್ಚು ಮಾಡಿದ್ರೆ ಸಾಕ್ರಿ, ಇದು ಕೋಳಿಗಂತ್ರ ಹೆಚ್ಚು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಯಾರಾದರೂ ಮಾತಾಡಬೇಕು ಅಂತಾರೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಹಾಂ, ಕೊಡ್ತೇನೆ ಸರ್, 9730-444-04. ಆತ್ಮೀಯರೆ, ಈರಪ್ಪ ಅವರು ಹೇಳಿದಂತಹ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9731-0444-44 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ತಾವು ಮಾತಾಡಬಹುದು. ಒಳ್ಳೇದು ಈರಪ್ಪ ಬಾಲ್ಗೊಂಡವರೇ, ಇಲ್ಲಿ ತನಕ ನಮ್ಮ ಎಲ್ಲ